ನಡೆಸಲು ಬಿಜೆಪಿ ನಿರ್ಧಾರ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಲೋಗೋ ಅನಾವರಣಗೊಳಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಶ್ರೋತೃಗಳೇ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:50. ಕೃಷಿ ರಂಗ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳೋಣ ಕಾರ್ಯಕ್ರಮ ಕೃಷಿ ದೀವಿಗೆ. ಮೊದಲಿಗೆ ಒಂದು ವಾಣಿಜ್ಯ ಜಾಹೀರಾತು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವೂ ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ರಾಗಿಯಲ್ಲಿ ಸುಧಾರಿತ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎಂ ಸುನಿಲ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಡಾಕ್ಟರ್ ಸುನಿಲ್ ಅವರೇ ನಮಸ್ಕಾರ. ನಮಸ್ತೆ ಸರ್. ತಾವು ಈ ದಿವಸ ರಾಗಿಯ ಬೇಸಾಯ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮುಂದೆ ಬರಲಿರುವಂತಹ ವಿಸಿ ಫಾರಂ ಕೃಷಿ ಮೇಳಕ್ಕೆ ಯಾವ ರೀತಿ ನಿಮ್ಮ ವಿಭಾಗ ಸಿದ್ಧತೆಯನ್ನು ಮಾಡ್ಕೋತಾ ಇದೆ? ಬರುವಂತಹ ರೈತರು ಏನೆಲ್ಲ ರಾಗಿ ಬೇಸಾಯಕ್ಕೆ ಸಂಬಂಧಪಟ್ಟಂಥ ತಾಂತ್ರಿಕತೆಗಳನ್ನು ನೋಡಬಹುದು? ಮುಂದಿನ ದಿನದಲ್ಲಿ ನಿಮ್ಮ ಚಟುವಟಿಕೆಗಳು ಏನೇನಿರ್ತವೆ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಮ್ಮ ಪಿಸಿ ಫಾರ್ಮ್ ಕೃಷಿ ಮೇಳ ಒಂದು ಹಬ್ಬ ಮಾಡಿದಾಗೆ ಮಾಡ್ತೀವಿ ಪ್ರತಿ ವರ್ಷನೂ. ಯಥಾಸ್ಥಿತಿ ಲಾಸ್ಟ್ ಇಯರ್ ಏನು ಮಾಡಿದ್ವಿ ಅದಕ್ಕಿಂತ ಈ ಸಲ ವೈವಿಧ್ಯತೆಯಿಂದ ಕೂಡಿರುತ್ತೆ. ಸೊ ಈ ಸಲ ಏನು ಮಾಡ್ತಾ ಇದ್ದೀವಿ ಅಂದರೆ ನೂತನವಾಗಿ ಬಿಡುಗಡೆ ಹೊಂದಿರುವಂತಹ ತಳಿಗಳನ್ನು ನಾವು ಪ್ರದರ್ಶಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಮಣ್ಣಿನ ಫಲವತ್ತತೆ ತುಂಬ ಹಾಳಾಗ್ತಾ ಇದೆ. ಸೊ ಬರೀ ರಾಗಿ ಬೆಳೆಯೋದ್ರಿಂದನೂ ಕೂಡ ನಮಗೆ ಏನೂ ಉಪಯೋಗ ಆಗೋದಿಲ್ಲ. ಯಾಕಂದರೆ ಮಣ್ಣು ಚೆನ್ನಾಗಿದ್ದರೆ ಮಾತ್ರನೇ ನಮಗೆ ಯಾವುದೇ ಬೆಳೆಗಳನ್ನ ಕೂಡ ನಾವು ಬೆಳೀಬೋದು. ಸೊ ಅದರಿಂದ ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂತ ಹೇಳಿದ್ರೆ ಮನುಷ್ಯನಿಗೆ ಬರೀ ರಾಗಿ ತಿಂದ ತಕ್ಷಣ ಆಗೋದಿಲ್ಲ, ಅದಕ್ಕೆ ಜೊತೆಗೆ ಸಸಾರಜನಕನೂ ಬೇಕಾಗುತ್ತೆ, ಪ್ರೋಟೀನ್ ಅಂಶ. ಸೊ ಅದರಿಂದ ನಾವೇನು ಮಾಡ್ತಾ ಇದ್ವಿ, ಮಣ್ಣು ಜೊತೆಗೆ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯನ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಕಾನ್ಸೆಪ್ಟು. ಸೊ ಆ ನಿಟ್ಟಿನಲ್ಲಿ ಈ ಸಲ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಂತರ್ಬೆಳೆ ಪದ್ಧತಿಗಳು ಹೊಸದಾಗಿ ಕೆಲವೊಂದು ರೈತರು ಕೆಲವೊಂದು ಕಡೆ ಪಾಲನೆ ಮಾಡ್ತಾ ಇದ್ದಾರೆ. ಸೊ ಅದನ್ನು ಜೊತೆಗೆ ನಾವು ಈ ಸಲ ಏನು ಮಾಡ್ತಾ ಇದ್ದೀವಿ, ರಾಗಿ ಜೊತೆಗೆ ತೊಗರಿ ಹಾಕಿದ್ರೆ ಯಾವ ರೀತಿ ಉಪಯೋಗ ಆಗುತ್ತೆ, ಎಷ್ಟು ಸಾಲಲ್ಲಿ ಹಾಕಿದ್ರೆ ಅದು ಯಾವುದೇ ರೀತಿ ನಮ್ಮ ಅದ್ರ ಬೆಳವಣಿಗೆ ಆಗಿರ್ಬೋದು ಮತ್ತು ಬೇಸಾಯಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋದು, ಜೊತೆಗೆ ಅವರೇ ತುಂಬ ತುಂಬ ಪಾಪ್ಯುಲರ್ ನಮ್ಮ ಈ ಕಡೆ ಪ್ರಸಿದ್ಧಿ ಆದದ್ದು. ಸೊ ಈಗ ಮೈಸೂರು ನೀವು ಇದ್ರ ಕಡೆ ಹೋಯಿತು ಅಂತ ಹೇಳಿದ್ರೆ, ನಮ್ಮ ಹುಣಸೂರು ಈ ಕಡೆಗೆ ಹೋಯಿತು ಅಂತ ಬಂತು ಮೈಸೂರು ಇದ್ರ ಕಡೆಯಲ್ಲಿ ಮೇಜರಾಗಿ ಬೆಳೆಯೋದೇವರು ರಾಗಿ ಮತ್ತು ಅವರೇನ ಬೆಳೀತಾರೆ. ಸೊ ಇದು ಒಂದು ಅಂತರ್ಬೆಳೆ ಪದ್ಧತಿಗಳನ್ನ ನಾವು ಈ ಸಲ ಅಲ್ಲಿ ಶೋಕೇಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದರೆ ನೆಲಗಡಲೆ, ಶೇಂಗಾ ಅಂತ ಏನು ಕರಿತೀವಿ. ಸೊ ಶೇಂಗಾನೂ ಕೂಡ, ಯಾಕಂದರೆ ಎಣ್ಣೆಕಾಳು ಜೊತೆಗೆ ಅದು ಉತ್ತಮವಾದಂತಹ ಸಾರಜನಕನ ಸ್ಥಿರೀಕರಿಸುವಂತಹ ಬೆಳೆಗಳಾಗಿರುತ್ತೆ. ಬೇಳೆಕಾಳು ಹೌದು, ನೆಲಗಡಲೆ ನೆಲಗಡಲೆ ಎಣ್ಣೆಕಾಳಿಗೆ ಬರುತ್ತೆ. ಅದ್ರ ಪಲ್ಸ್ ಅಲ್ವಾ? ಇಲ್ಲ ಇಲ್ಲ, ಅದು ಎಣ್ಣೆಕಾಳಿಗೆ ಬರುತ್ತೆ. ಲೆಗ್ಯುಮಿನಸ್ ಜಾತಿಗೆ ಸೇರಿದ್ದು, ಲೆಗ್ಯುಮಿನಸ್ ಜಾತಿಗೆ ಸೇರಿದ್ದು ಅದು. ಸೊ ಇದನ್ನ ಶೋಕೇಸ್ ಮಾಡ್ತಾ ಇದೀವಿ. ಆಮೇಲೆ ಮುಖ್ಯವಾಗಿ ನಾಟಿನಲ್ಲಿ ಇವತ್ತು ಏನು ರೈತರು ಪಾಲನೆ ಮಾಡ್ತಾ ಇದೆ, ಅದರಲ್ಲಿ ಅವ್ರಿಗೆ ತುಂಬಾ ಕಾಡ್ತಾ ಇರುವಂತಹ ಮುಖ್ಯವಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಕಳೆಗಳು. ಸೊ ಕಳೆಗಳನ್ನು ಯಾವ ರೀತಿ ಹತೋಟಿ ಮಾಡಬೇಕು, ಈಗೇನಂತ ಹೇಳಿದ್ರೆ ನಮಗೆ ಕೂಲಿ ಆಳುಗಳ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ಸೊ ಕೂಲಿಗಳ ಕರೆಕ್ಟ್ ಸಮಯಕ್ಕೆ ಸಿಗದೇ ಇರೋದ್ರಿಂದ ಕಳೆನ ನಾವು ಸರಿಯಾದ ಸಮಯದಲ್ಲಿ ಕೀಳಿಸ್ಲಿಲ್ಲ ಅಂದರೂ ಕೂಡ ನಮಗೇನಾಗುತ್ತೆ, ಇಳುವರಿ ಮೇಲೆ ತುಂಬಾ ದುಷ್ಪರಿಣಾಮ ಬೀರ್ತದೆ. ಸೊ ಅದು ಆ ನಿಟ್ಟಿನಲ್ಲಿ ಈ ಸಲ ಏನು ಮಾಡ್ತಾ ಇದ್ದೀವಿ, ನಾವು ಕಳೆ ನಾಶಕಗಳನ್ನ ಯಾವ ರೀತಿ ಎಷ್ಟು ಮಟ್ಟಿಗೆ ನಾವು ಬಳಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಪದ್ಧತಿ ಪ್ರಾತ್ಯಕ್ಷಿಕೆನ ಈ ಸಲ ನಾವು ಕೃಷಿ ಮೇಳದಲ್ಲಿ ನಾವು ಆವರಣಗೊಳಿಸ್ತಾ ಇದ್ದೀವಿ. ಸೊ ಅದು ಕೂಡ ತಮ್ಮಗಳಿಗೆ ನೋಡೋದಕ್ಕೆ ಸಿಗ್ತದೆ. ಇದರ ಜೊತೆಗೆ ಲಘು ಪೋಷಕಾಂಶಗಳ ಬಳಕೆ ಮಾಡೋದ್ರಿಂದ ಯಾವ ರೀತಿ ನಾವು ಇಳುವರಿನ ಹೆಚ್ಚಿಸ್ಕೋಬೋದು, ತೆನೆ ಯಾವ ರೀತಿ ಬರುತ್ತೆ, ಹಾಕಲಿಲ್ಲ ಅಂದರೆ ತೆನೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆನೂ ತಿಳ್ಕೊಬೋದು. ಅದ್ರ ಜೊತೆಗೆ ರೋಗಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಈ ಸಲ ಏನು ಮಾಡ್ತಾ ಇದ್ದೀವಿ ಪದ್ಧತಿ ಪ್ರಾತ್ಯಕ್ಷಿಕೆ ಮಾಡೋದ್ರ ಮೂಲಕ ತೋರಿಸ್ತಾ ಇದ್ದೀವಿ. ಸೊ ರೈತರು ಅದನ್ನು ಕಣ್ಣಾರೆ ನೋಡಬಹುದು. ಈ ಅಂಶಗಳನ್ನ ಅವರು ಅಳವಡಿಸ್ಕೊಂಡ್ರೆ ಏನಾಗುತ್ತೆ, ಇವತ್ತು ಖರ್ಚು ಜಾಸ್ತಿ ಆಗ್ತಾ ಇದೆ, ಬೇಸಾಯದ ಖರ್ಚುನೇ ಜಾಸ್ತಿ ಆಗೋದ್ರಿಂದ ನಮಗೇನಾಗ್ತಾ ಇದೆ, ನಮಗೆ ಆದಾಯ ಅದರಲ್ಲಿ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಅದರಿಂದ ಯಾವ ರೀತಿ ರೈತನಾದವನು ಅವನ ಖರ್ಚನ್ನು ನಾವು ಕಡಿಮೆ ಮಾಡಿಸ್ಬೋದು ಅನ್ನೋದ್ರ ಕಡೆ ಗಮನ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ವಿಭಾಗದಿಂದನೂ ಕೂಡ ಏನು ಮಾಡ್ತಾ ಇದ್ದಾರೆ, ಮೆಷಿನ್ ಒಂದು ಯಂತ್ರ ಬಂದಿದೆ ಈಗ ಕಳೆ ಕೀಳೋದಕ್ಕೆ. ಏನಾದ್ರು ತಾವು ಸಾಲು ನಾಟಿ ಮಾಡಿದ್ದೀನಿ ಅಂತ ಪಕ್ಷದಲ್ಲಿ ಅಥವಾ ಸಾಲು ಬಿತ್ತನೆ ಮಾಡಿದ್ದೀನಿ ಅಂತ ಪಕ್ಷದಲ್ಲಿ ಇತ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ ಡಾಕ್ಟರ್ ಶ್ರೀದೇವಿ ಅಂತಿದ್ದಾರೆ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾರೆ. ಸೊ ಅವರು ಈ ಒಂದು ಉಪಕರಣ ಡೆವಲಪ್ ಮಾಡಿದ್ದಾರೆ. ಸೊ ಆ ಉಪಕರಣದಿಂದ ನಾವೇನು ಮಾಡ್ಬೋದು, ಸರಿಯಾದ ಸಮಯದಲ್ಲಿ ಕಳೆಗಳನ್ನ ನಿಯಂತ್ರಿಸ್ಬೋದು. ಸೊ ಈ ಬಗೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ತಯಾರಿ ಮಾಡ್ಕೊತಾ ಇದ್ದೀವಿ ಸರ್. ಸೊ ಇದ್ರ ಜೊತೆಗೆ ಸಿರಿಧಾನ್ಯಗಳು ಪ್ರತಿಯೊಂದು ಕೂಡ ಇರ್ತವೆ. ಯಾಕಂದರೆ ಇವತ್ತು ಸುಮಾರು ಜನಕ್ಕೆ ಸಿರಿಧಾನ್ಯಗಳು ಹೇಗಿದೆ, ಯಾವ ರೀತಿ ಇರುತ್ತೆ ಕಾಳುಗಳು, ಬೆಳೆ ಹೆಂಗೆ, ಅವ್ರಿಗೆ ಐಡೆಂಟಿಫೈ ಮಾಡೋದೇ ತುಂಬ ಕಷ್ಟ. ಪ್ರತಿ ಸಲ ನಾವು ಕೃಷಿ ಮೇಳದಲ್ಲಿ ನೋಡ್ತೀವಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ ಇದ್ಯಾವುದು ಇದ್ಯಾವುದು ಅಂತ ಪ್ರತಿ ಸಲ ಕೇಳ್ತಾರೆ. ಸೊ ಅದಕ್ಕೆ ಇವಾಗ ನಾವೇನು ಮಾಡಿದೆ, ಹಳಬ್ರಿಗೆ ಗೊತ್ತಾಗ್ತದೆ, ಆದರೆ ನಾವೀಗ ತಯಾರು ಮಾಡಬೇಕಾಗಿರೋದು ನಮ್ಮ ಯಂಗ್ಸ್ಟರ್ಸ್, ಮಕ್ಕಳಿರ್ಬೋದು, ಸ್ಕೂಲ್ ಮಕ್ಕಳಿರ್ಬೋದು, ಅವ್ರಿಗೆಲ್ಲರಿಗೂ ಅದ್ರ ಬಗ್ಗೆ ತಿಳಿಸ್ಬೇಕು, ಅರಿವು ಮೂಡಿಸ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಪ್ರತಿ ಒಂದು ಸಿರಿಧಾನ್ಯಗಳನ್ನ ನಾವೇನು ಮಾಡ್ತಾ ಇದ್ದೀವಿ, ಬಿತ್ತನೆ ಮಾಡಿ ಸೊ ನಾವು ಅವ್ರಿಗೆ ಶೋಕೇಸ್ ಮಾಡ್ತಾ ಇದ್ದೀವಿ ಸರ್. ಇದಿಷ್ಟು ನಮ್ಮ ಸಣ್ಣ ಕಾಳು ವಿಭಾಗದ ಡೆಮಾನ್ಸ್ಟ್ರೇಷನ್ಸ್ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸರ್. ರಾಗಿ ಬೇಸಾಯದ ಬಗ್ಗೆ ಮಾತಾಡಿ. ಸರ್, ರಾಗಿ ಬೇಸಾಯ ಅಂತ ಬಂತು ಅಂದ ತಕ್ಷಣನೇ ಮೊದಲನೇದಾಗಿ ರಾಗಿ ನಮ್ಮ ರಾಜ್ಯದ ಅತಿ ಮುಖ್ಯವಾದಂತಹ ಬೆಳೆ ಸರ್. ಯಾಕಂಥೇಳಿದ್ರೆ ಮಳೆ ಆಶ್ರಿತಕ್ಕೆ ತಡ್ಕೊಂಡು, ಜೊತೆಗೆ ಈ ರಾಗಿ ಏನು ಮಾಡ್ತೀವಿ ಅಂದರೆ ನಾವು ಮಳೆ ಆಶ್ರಿತದಲ್ಲೂ ಬೆಳಿತೀವಿ, ನೀರಾವರಿನಲ್ಲೂ ಬೆಳಿತೀವಿ. ಸೊ ನಿಮಗೆ ಗೊತ್ತಿದೆ ಇವಾಗ ನೀರಾವರಿ ಅಂತ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಳಸಿ, ಈಗ ಯಾಕಂದರೆ ಈಗ ಆಲ್ರೆಡಿ ತಡವಾದ ಮುಂಗಾರು ಕೂಡ ಮುಗಿದಿದೆ ಆಲ್ಮೋಸ್ಟ್ ಆಲು, ಸೆಪ್ಟೆಂಬರು ಇನ್ನು ಅಕ್ಟೋಬರ್ ಬಂತು ಅಂದರೆ ಚಳಿಗಾಲದ ರಾಗಿ ಶುರುವಾಗ್ತದೆ. ಸೊ ಚಳಿಗಾಲದ ರಾಗಿ ಅಂದರೆ ನೀರಾವರಿನೇ, ಏನು ಮಳೆ ನಂಬ್ಕೊಂಡು ಕೂರೋಕ್ಕಾಗಲ್ಲ ನಾವು. ಸೊ ಮಳೆ ಇಲ್ಲದಿರೋದ್ರಿಂದ ನೀರಾವರಿ ಅಂತ ಬಂದಾಗ ಏನಾಗ್ತಾ ಇದೆ, ಆದಷ್ಟು ಏನು ಮಾಡ್ತಾರೆ, ಭತ್ತ ಹಾಕೋಕ್ಕೆ ಲೇಟ್ ಆದವರೆಲ್ಲ ಏನು ಮಾಡ್ತಾರೆ, ರಾಗಿಗೆ ಹೋಗ್ತಾರೆ. ಇಲ್ಲಾಂದರೆ ಏನು ಮಾಡ್ತಾರೆ, ಕೆಲವೊಬ್ಬರು ಆಲ್ರೆಡಿ ಹೊಗೆ ಸೊಪ್ಪು ಹಾಕಿರ್ತಾರೆ, ಮುಸ್ಕಿನ ಜೋಳ ಹಾಕಿರ್ತಾರೆ, ಕಾಳು ಬೆಳೆಗಳನ್ನ ಹಾಕ್ಕೊಂಡಿರ್ತಾರೆ, ಅದಾಗಿರೋರಿಗೆ ಏನು ಮಾಡ್ತಾರೆ, ಎಳ್ಳು ಹಾಕಿರ್ತಾರೆ, ಅವರು ಈಗ ರಾಗಿಗೆ ಹೋಗ್ತಾರೆ. ಸೊ ಈ ರಾಗಿಗೆ ಹೋಗೋರು ಏನು ಮಾಡ್ತಾರೆ, ಮಣ್ಣು ಮುಖ್ಯವಾಗಿ ಅಂಶ. ಸೊ ನೀವು ಬೇರೆ ಬೆಳೆಗಳೇನಾಗ್ತವೆ ಅಂದರೆ, ಈಗ ನಮ್ಮ ಮಣ್ಣು ಹಾಳಾಗಿದೆ ಹೇಳಬೇಕು ಅಂತ ಹೇಳಿದ್ರೆ, ಚೌಳು ಕ್ಷಾರೀಯತೆಯಿಂದ ಕೂಡಿರೋದ್ರಿಂದ ಏನಾಗ್ತಾ ಇದೆ, ಬೇರೆ ಬೆಳೆಗಳು ಕೂಡ ಅಷ್ಟು ನಮಗೆ ಸಮಂಜಸವಾದಂಥ ಇಳುವರಿನ ನೀಡ್ತಾ ಇಲ್ಲ ಅದಕ್ಕೆ ಹೊಂದಿಕೊಂಡು. ಆದರೆ ರಾಗಿ ಹೊಂದ್ಕೋತದೆ, ಏನು ಕ್ಷಾರೀಯತೆ ಇದ್ದರೂ ಸ್ವಲ್ಪ ಮಟ್ಟಿಗೆ ಚೌಳಿದ್ರೂ ಕೂಡ ಹೊಂದ್ಕೊಂಡು ಬರುವಂಥ ಸಾಮರ್ಥ್ಯನ ನಮ್ಮ ರಾಗಿ ಹೊಂದಿದೆ. ಜೊತೆಗೆ ನೀರು ಇದು ಯಾವುದು ಮಳೆ ಆಶ್ರಿತ ಅಂತ ಬಂದಾಗ, ಮಳೆ ಆಶ್ರಿತಕ್ಕೂ ಬರ ತಡ್ಕೊಳ್ಳುವಂಥ ಸಾಮರ್ಥ್ಯನೂ ನಮ್ಮ ರಾಗಿ ಬೆಳೆ ಹೊಂದಿದೆ. ಆದರೆ ಇವಾಗ ನಾವು ಮುಖ್ಯವಾಗಿ ಒತ್ತು ನೀಡ್ತಾ ಇರೋದು ಯಾವುದಕ್ಕಪ್ಪ ಅಂದರೆ ನೀರಾವರಿ ನಾಟಿ ರಾಗಿಗೆ ತುಂಬ ಒತ್ತು ಕೊಡ್ತೀವಿ ಇವಾಗ ಇವಾಗ ಪರಿಸ್ಥಿತಿನ ಒತ್ತು ಕೊಡ್ತೀನಿ. ಯಾಕಂದರೆ ಈಗ ಮಳೆ ಆಲ್ಮೋಸ್ಟ್ ಅಲ್ಲಿ ಮುಗಿದಿದೆ, ಮಳೆ ಕಾಲನೂ ಮುಗಿತಾ ಬಂದಿದೆ. ಸೊ ಅದರಿಂದ ನಾವು ಈಗ ಬಿತ್ತನೆ ಮಾಡಿ ಬೆಳೆ ತೊಗೋತೀವಿ ಅಂದರೆ ಅದು ಕಷ್ಟಕರ. ಸೊ ಅದರಿಂದ ನೀರಾವರಿ ರಾಗಿ ಬಗ್ಗೆ ನಾನು ಸಂಕ್ಷಿಪ್ತವಾದಂಥ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಭೂಮಿ ಸಿದ್ಧತೆ ಅವೆಲ್ಲ ಬಂತು ಅಂತ ಹೇಳಿದ್ರೆ ಪ್ರತಿ ಸಲ ನಾವು ರೈತರಿಗೆ ಹೇಳೋದೇನಪ್ಪ ಅಂದರೆ ರಾಗಿನಲ್ಲಿ ಕಳೆ ತುಂಬ ಕಾಡುತ್ತೆ. ಸೊ ಕಳೆ ಕಾಡೋದು ಅಂತ ಹೇಳೋದ್ರಿಂದ ನಾವೇನು ಮಾಡಬೇಕು, ಭೂಮಿ ಸಿದ್ಧತೆ ತುಂಬ ಅತ್ಯವಶ್ಯಕ. ಸೊ ಅದರಿಂದ ಒಂದು ಬಾರಿ ಆಳವಾಗಿ ಉಳುಮೆ ಮಾಡಿ ಎರಡು ಬಾರಿ ಕಲ್ಟಿವೇಟ್ರು ಮತ್ತು ರೋಟೋವೇಟ್ರನ್ನ ಜಾಸ್ತಿ ಬಳಸಬಾರ್ದು. ರೋಟೋವೇಟ್ರನ್ನ ಆದಷ್ಟು ಸ್ವಲ್ಪ ಕಡಿಮೆ ಬಳಸೋದ್ರಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳೆಗಳನ್ನ ತಗೊಂಡು ಹೋಗೋದನ್ನು ನಾವು ಕಡಿಮೆ ಮಾಡ್ಬೋದು ಮತ್ತು ಮಣ್ಣು ಗಟ್ಟಿಯಾಗೋದನ್ನು ಕಡಿಮೆ ಮಾಡ್ಬೋದು. ಸೊ ಅದರಿಂದ ಒಂದು ಬಾರಿ ಆಳವಾದ ಉಳುಮೆ ಕಲ್ಟಿವೇಟ್ರ್ಗಳನ್ನ ಸ್ಪ್ರಿಂಗ್ ಟೈನ್ ಕಲ್ಟಿವೇಟ್ರ್ ಏನು ಬರ್ತಾವೆ ಅವನ್ನ ಬಳಸಿ ಒಂದರಿಂದ ಎರಡು ಬಾರಿ ಮಣ್ಣನ್ನು ಪುಡಿ ಮಾಡಿ ಹದ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸೊ ಹದ ಮಾಡಿ ರೆಡಿ ಮಾಡಿಕೊಂಡಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಬಂತು ಅಂದರೆ ತಳಿಗಳು. ಯಾಕಂದರೆ ಈಗ ಎಲ್ಲ ತಳಿಗಳು ಈ ಸೆಪ್ಟೆಂಬರ್ ಮತ್ತು ನಮ್ಮ ಅಕ್ಟೋಬರ್ಗೆ ಸೂಕ್ತವಾಗೋದಿಲ್ಲ. ಸೊ ನೀವೀಗ ಜೂನ್ ಜುಲೈನಲ್ಲಿ ಬೆಳೆದಿದ್ದು ಮತ್ತು ಆಗಸ್ಟಲ್ಲಿ ಬೆಳೆದಿದ್ದು ಸೆಪ್ಟೆಂಬರ್ಗಾಗಲ್ಲ, ಸೆಪ್ಟೆಂಬರಲ್ಲಿ ಬೆಳೆದಿದ್ದು ಅಕ್ಟೋಬರಲ್ಲಿ ಕೆಲವೊಂದು ಸೂಕ್ತ ಆಗೋದಿಲ್ಲ. ಸೊ ಅದರಿಂದ ನಾನೀಗ ಕೆಲವೊಂದು ತಳಿಗಳು ಹೇಳ್ತೀನಿ, ಆ ತಳಿಗಳಿಗೆ ಒತ್ತು ಕೊಟ್ಟು ಆ ತಳಿಗಳನ್ನ ಬೆಳೆಯೋದ್ರಿಂದ ಈ ಚಳಿಗಾಲದ ಬಾಧೆ ಯಾವುದೇ ರೀತಿಯಿಂದಲೂ ಕಾಡೋದಿಲ್ಲ. ಸೊ ಅದರಿಂದ ನೀವೀಗ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈಗೇನು ಪ್ರಸ್ತುತವಾಗಿದೆ ಈಗ ಬೆಳಿತೀನಿ ಅಂತ ಹೇಳಿದ್ರೆ ನಮ್ಮ ಹೊಸ ತಳಿ, ನೂತನವಾದಂತಹ ತಳಿ, ರೋಗ ಸಹಿಷ್ಣುತೆ ಹೊಂದಿರುವಂತಹ ತಳಿ, ಜೊತೆಗೆ ನಿಮಗೆ ಹೆಚ್ಚಿನ ಇಳುವರಿ ಕೊಡುವಂತಹ ತಳಿ. ಈ ತಳಿ ಸದ್ಯಕ್ಕೆ 20-22 ಕ್ವಿಂಟಲ್ ತನಕ ರೆಕಾರ್ಡ್ ಆಗಿದೆ ಇಳುವರಿ. ಸೊ ಅದು ಮಣ್ಣು ತುಂಬ ಚೆನ್ನಾಗಿದ್ದು ಉತ್ತಮವಾದಂಥ ಬೇಸಾಯ ಮಾಡಿದ್ರೆ ಅಷ್ಟು ಬರ್ತದೆ. ಈಗ ಕೆಲವೊಬ್ಬರು ರೈತರು ತೆಗೆದಿದ್ದಾರೆ, ಆ ತಳಿ ಬಂದು KMR 316 ಅಂತ. ಸೊ ಉತ್ತಮವಾದಂತಹ ತಳಿಯಾಗಿರ್ತದೆ, ಕೆಂಪು ರಾಗಿ ಇರುತ್ತೆ ಇದು. ಸೊ ಈ ತಳಿ ಉತ್ತಮವಾಗಿದೆ ಈಗ ಹೊಸ ನೂತನ ತಳಿ ಅಂದರೆ. ಇನ್ನು ಹಳೆಯದೇ ಬೇಕು ಅಂತ ಹೇಳಿದ್ರೆ ಇಂಡಾಫ್ 9 ಬರುತ್ತೆ. ಈ ತಳಿ ನಿಮಗೆ 100-105 ದಿನಕ್ಕೆ ಮುಗಿಯುವಂಥ ತಳಿಯಾಗಿರ್ತದೆ. ಇಂಡಾಫ್ 9 ಅಂತ ಬಂತು ಅಂದರೆ 95-100 ದಿನಕ್ಕೆ ಮುಗಿಯುತ್ತೆ. ಸೊ ಅದು ನಮ್ಮ ಈ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿಗೆ ಸೂಕ್ತವಾದಂತಹ ತಳಿಯಾಗಿರುತ್ತೆ. GP 45 ಕೂಡ ಬೆಳೆಯಬೋದು, ಬಟ್ ಅದು ನಿಮಗೆ ಬೀಜ ಸಿಕ್ಕಿದ್ರೂ ಓಕೆ, ಸಿಕ್ಕಲಿಲ್ಲ ಅಂದರೆ ಕಷ್ಟ ಆಗುತ್ತೆ. KMR 301 ಅಂತನೂ ತಳಿ ಇದೆ. ಇದನ್ನು ತುಂಬ ರೈತರು ಈಗ ಅಟ್ ಪ್ರೆಸೆಂಟ್ NSC ಇರ್ಬೋದು, KCC ತುಂಬಾ ಇದು ರನ್ನಿಂಗಲ್ಲಿದೆ, ಚಾಲ್ತಿ ಇದೆ, ತುಂಬ ಚೆನ್ನಾಗಿದೆ. ಯಾಕಂದರೆ ಸ್ವಲ್ಪ ಮಟ್ಟಿಗೆ ಬಿಳಿಯಿಂದ ಕೆಂಪು ಬಣ್ಣ ಕೂಡಿರುತ್ತೆ ಈ ರಾಗಿ, ಉತ್ತಮವಾಗಿದೆ. ಬಟ್ ಇದರಲ್ಲಿ ಒಂದು ಗಮನದಲ್ಲಿ ಏನು ಇಟ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಇದು ರೋಗಕ್ಕೆ ತುತ್ತಾಗ್ತದೆ. ಇದು ನೀವು ಬೇಸಿಗೆನಲ್ಲೂ ಬೆಳಿಬೋದು ಮತ್ತು ಚಳಿಗಾಲದಲ್ಲೂ ಬೆಳಿಬೋದು ಮಳೆಗಾಲದಲ್ಲೂ ಬೆಳಿಬೋದು, ಆದರೆ ಇದು ಸ್ವಲ್ಪ ರೋಗಕ್ಕೆ ತುತ್ತಾಗೋದ್ರಿಂದ ಒಂದು ನಾವೇನಂತ ಹೇಳಿದ್ರೆ ಮುಂಜಾಗ್ರತೆ ಕ್ರಮ ತಗೋಬೇಕಾಗ್ತದೆ. ಬೀಜೋಪಚಾರ ಯಾವುದರಿಂದ, ಶಿಲೀಂದ್ರನಾಶಕಗಳಿಂದ ಬೀಜೋಪಚಾರ ಮಾಡಬೇಕಾಗುತ್ತೆ. ಇನ್ನೊಂದು ಯಾವಾಗ ಅಂತ ಹೇಳಿದ್ರೆ ತೆನೆ ಬರುವಂಥ ಹಂತ, ಇನ್ನೇನು ತೆನೆ ಬರುತ್ತೆ, ನಮ್ಮ ಬಾವುಟದೆಲೆ ಕಾಣಿಸ್ತಾ ಇದೆ ಅಂತ ಹಂತ ನೋಡಿಕೊಂಡು ನಾವೇನು ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ಒಂದು ಸಿಂಪರಣೆ ಕೊಡಬೇಕಾಗುತ್ತೆ ಶಿಲೀಂದ್ರನಾಶಕ. ಅದು ಕೊಟ್ಟು ನಾನು ನೋಡ್ಕೋತೀನಿ ಅಂದರೆ KMR 301 ಕೂಡ ಒಂದು ಉತ್ತಮವಾದಂಥ ತಳಿಯಾಗಿರ್ತದೆ. ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಇಂಡಾಫ್ 7, ಇದು ತುಂಬಾ ಪಾಪ್ಯುಲರ್ ತಳಿ ಆಗಲಿಂದನೂ ಕೂಡ, ನಮ್ಮ ರಾಗಿ ಲಕ್ಷ್ಮಣಯ್ಯನವರು ಬಿಡುಗಡೆ ಮಾಡಿದಂಥ ಕಾಲದ್ದು ತಳಿ. ಇವತ್ತು ಕೂಡ ಅದು ತುಂಬಾ ಚಾಲ್ತಿಯಲ್ಲಿದೆ, ಕೆಂಪು ರಾಗಿ ಹೆಚ್ಚಿನ ಇಳುವರಿ ಕೊಡುತ್ತೆ ಅಂತ ಈಗಲೂ ರೈತರು ಕೂಡ ಬೆಳೀತಾರೆ, ಮತ್ತು ಚಳಿಗಾಲಕ್ಕೆ ಸಹಿಷ್ಣುತೆ ಹೊಂದಿದೆ. ಸೊ ಇದಿಷ್ಟು ನಮ್ಮ ಮುಖ್ಯವಾದಂತಹ ತಳಿಗಳು, ನೆನ್ಪಿಟ್ಕೊಳ್ಳಿ. KMR 316, ಇಂಡಾಫ್ 9, KMR 301 ಮತ್ತು ಇಂಡಾಫ್ 7, ಈ ತಳಿಗಳಿಗೆ ಜಾಸ್ತಿ ಒತ್ತನ್ನು ನೀಡಬೇಕು ಈಗ ಪ್ರಸ್ತುತವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ. ಮತ್ತು ಕಾಲ ಅಂತ ಬಂದಾಗ ಅಕ್ಟೋಬರ್ ಕೊನೆ ತನಕನೂ ಮಾಡ್ಕೊಳ್ಳಿ, ನವಂಬರ್ಗೆ ಹೋಗಬೇಡಿ. ನವಂಬರ್ಗೆ ಹೋಗೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇವೆಲ್ಲ ನಮಗೆ ಹೇಳಿದ ಕೆಲವೊಂದು ತಳಿ ಚಳಿ ತಡ್ಕೊತವೆ, ಅದು ತುಂಬ ಚಳಿ ಆಯಿತು ಅಂತ ಹೇಳಿದ್ರೆ ಆಗಲೂ ಕೂಡ ಬೆಳವಣಿಗೆ ಆಗೋದಿಲ್ಲ, ಬೆಳವಣಿಗೆ ಮೇಲೆ ತುಂಬಾ ಪರಿಣಾಮ ಬೀರ್ತದೆ. ಸೊ ಜೊತೆಗೆ ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ ಇಳುವರಿ ಕಡಿಮೆ ಆಗಿಬಿಡುತ್ತೆ, ಪುಕ ಬಿಟ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಇಂಡಾಫ್ 7 ಪುಕ ಬಿಟ್ಕೊಳ್ಳೋದ್ರಿಂದ ಇಳುವರಿ ಕಡಿಮೆ ಆಗ್ತಾ ಬರ್ತದೆ. ಸೊ ಅದರಿಂದ ಸೆಪ್ಟೆಂಬರ್ ಅಕ್ಟೋಬರ್ ಕೊನೆ ತನಕ ನೀವೇನೇ ಇದ್ರೂ ಬಿತ್ತನೆ ಕೆಲಸ ಮುಗಿಸಿ ನಾಟಿ ಮಾಡುವಂತಹ ಅದ್ರ ಮೇಲೆ ಗಮನ ಕೊಡಬೇಕಾಗ್ತದೆ. ಈಗ ಒಟ್ಲುಪಾತಿ ಅಂತ ಬರ್ತೀನಿ, ಅಂದರೆ ನಮ್ಮ ನರ್ಸರಿ ಅಂತ ಕರಿತೀವಿ, ಅದು ಅತಿ ಮುಖ್ಯವಾದಂತಹ ಅಂಶ. ನಾವೀಗ ರೈತರ ಜಮೀನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಎಕರೆಗೆ 2 kg ಬಿತ್ತನೆ ಬೀಜ ಸಾಕ್ರಪ್ಪ ಅಂತ ಹೇಳ್ತೀವಿ, ಆದರೆ ನಮ್ಮ ರೈತರು ಒಪ್ಪೋದಿಲ್ಲ. ನಮ್ಮ ರೈತರು ಹೇಳೋದೇನೆಂದರೆ 5 kg ಬೇಕು ನಮಗೆ. ಏನು ತಿಕ್ಕಬೇಕು, 3-5 kg ನಿಮ್ಗೆ ಅಷ್ಟೊಂದು ಅವಶ್ಯಕತೆ ಇಲ್ವಲ್ಲ ಅಂತ ಹೇಳಿದಾಗ ಅಲ್ಲಿ ಏನು ತೊಂದರೆ ಆಗ್ತಾ ಇದೆ ಅಂತ ನಾವು ಒಂದು ಗಮನಿಸಿದಾಗ ಒಂದು ಅಂಶ ಕಂಡು ಬಂದದ್ದೇನು ಅಂದರೆ, ನಾವು 1 ಎಕರೆ ರಾಗಿ ನೀವು ಬೆಳಿಬೇಕು ಅಂದರೆ 1.5 ಕುಂಟೆ ಜಾಗದಲ್ಲಿ ಒಟ್ಲುಪಾತಿ ಹುಯ್ಕೊಳ್ಳಿ ಅಂತ ಹೇಳ್ತೀವಿ. ಆದರೆ ನಮ್ಮ ರೈತರು ಮಾಡ್ತಾ ಇರೋದೇನು ಅಂದರೆ 0.5 ಕುಂಟೆಗಿಂತನೂ ಕಡಿಮೆ. ಅದರಲ್ಲೇ ಏನು ಮಾಡ್ತಾರೆ, ರಾಗಿನೆಲ್ಲನ ಚೆಲ್ಬಿಡ್ತಾರೆ. ಸೊ ಅದು ಚೆಲ್ಲೋದ್ರಿಂದ ಏನಾಗ್ತದೆ, ಒಂದು ಮನೆಯಲ್ಲಿ 5 ಜನ ಇರೋ ಜಾಗದಲ್ಲಿ ನಾವು 15 ಜನನ ತಂದು ಕುಳಿಸಿದ್ರೆ ಏನು ಇಕ್ಕಟ್ಟಾಗುತ್ತೆ. ಅದೇ ರೀತಿ ಅಲ್ಲೂ ಕೂಡ ಪ್ರತಿಸ್ಪರ್ಧೆ ಉಂಟಾಗೋದ್ರಿಂದ ನಾವು 2 ಕೆಜಿ ರಾಗಿ ಹಾಕೋದು ಯಾವ ಮೂಲೆಗೂ ಸಾಕಾಗತ್ತಿಲ್ಲ. ಸೊ ಈ ತಪ್ಪನ್ನ ನಮ್ಮ ರೈತರು ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾ ಹೇಳೋದೇನಪ್ಪ ಅಂತ ಹೇಳಿದ್ರೆ, 1.5 ಕುಂಟೆ ಜಾಗದಲ್ಲಿ 15 ಬೆಡ್ಗಳು ಬರುವಂಗೆ, ಸಸಿ ಮಡಿಗಳು ಬರುವಂಗೆ ನಾವು ನರ್ಸರಿ ಮಾಡ್ಕೋಬೇಕಾಗ್ತದೆ. ಉದ್ದ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು, ಅಗಲ ಯಾವಾಗಲೂ ಅಷ್ಟೇ ನಮಗೆ ಕೈ ಎಟುಕುವಂಗೆ ಇರಬೇಕು. ಕಳೆ ಕೀಳೋದಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಕೈಗೆ ಎಟುಕುವ ರೀತಿಯಲ್ಲಿರಬೇಕು. ಅಂಥದ್ದು 15 ನಾವು ಇದನ್ನು ಸಸಿ ಮಡಿಗಳನ್ನ ತಯಾರು ಮಾಡ್ಕೋಬೇಕಾಗ್ತದೆ. 15 ಸಸಿ ಮಡಿಗಳನ್ನ ನೀವು ತಯಾರು ಮಾಡಿಕೊಂಡು ಅಲ್ಲಿ ಮುಖ್ಯವಾದ ಒಂದು ಅಂಶ ಬರ್ತದೆ. ಏನಪ್ಪ ಅದರ ಅಂಶ ಅಂತ ಹೇಳಿದ್ರೆ, ನರ್ಸರಿ ಮಾಡ್ಕೊಳ್ಳುವಂಥದ್ದು. ನರ್ಸರಿ ಅಂತ ಬಂದಾಗ ನಮಗೆ ಮುಖ್ಯವಾಗಿ ಅಲ್ಲಿ ರೈತರು ಏನೂ ಹಾಕೋದಿಲ್ಲ. ಒಂದು ಸ್ವಲ್ಪ ಗಿಡ ದೊಡ್ಡದಾದ ಮೇಲೆ ಒಂಚೂರು ಯೂರಿಯಾ ಹಚ್ಬಿಡೋಣ ಸಾಕು, ಇಲ್ಲ ಕೆಂಚುಪ್ಪು ಕೊಟ್ಬಿಡೋಣ ಅಂತಾರೆ. ಅವೆರಡು ಕೊಟ್ಟರೆ ಸಾಕಾಗೋದಿಲ್ಲ. ಕೆಂಚುಪ್ಪು ಬೇಕಾಗ್ತದೆ, ಸೂಪರು ಬೇಕಾಗ್ತದೆ, ಜೊತೆಗೆ ಪೊಟ್ಯಾಶು ಬೇಕಾಗ್ತದೆ. ಇವು ಮೂರು ಜೊತೆಗೆ ಇವತ್ತು ಇನ್ನೊಂದು ಅಂಶ ಏನು ಈಗಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, 17 ಪೋಷಕಾಂಶಗಳು ಗಿಡದ ಬೆಳವಣಿಗೆಗೆ ಅತ್ಯವಶ್ಯಕ. ಆದರೆ ಇವತ್ತು ನಮ್ಮ ಸ್ವಾತಂತ್ರ್ಯ ಬಂದ ದಿನದಿಂದ ಪ್ರಸ್ತುತವಾಗಿ ತಗೊಂಡ್ರೆ ಆಲ್ಮೋಸ್ಟ್ ಅಲ್ಲಿ 9-10 ಪೋಷಕಾಂಶಗಳ ಕೊರತೆ ನಮ್ಮ ಮಣ್ಣಿನಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಆ ಮಣ್ಣಿನಲ್ಲಿ ಎದ್ದು ಕಾಣ್ತಿರೋದ್ರಲ್ಲಿ ನಮ್ಮ ಮನುಷ್ಯರಲ್ಲೂ ಕೂಡ ಇವತ್ತು ಎದ್ದು ಕಾಣ್ತಾ ಇದೆ. ಮನುಷ್ಯರಲ್ಲಿ ಎದ್ದು ಕಾಣ್ತಾ ಇದೆ ಯಾವ ರೀತಿ ಅಂದರೆ, ರಕ್ತಹೀನತೆ ಮತ್ತು ಬಂಜೆತನ, ಈ ಎರಡೂ ತುಂಬ ತುಂಬ ಕಾಡ್ತಾ ಇದೆ ಇವಾಗ. ಸೊ ಅದು ಏನಕ್ಕೆ ಕಾಡ್ತಾ ಇದೆ ಅಂದರೆ, ಸತು ಮತ್ತು ಬೋರಾನ್ ಕೊರತೆ, ಕಬ್ಬಿಣದ ಕೊರತೆಯಿಂದ ಕಾಡ್ತಾ ಇದ್ದಾವೆ. ಸೊ ಅದರಿಂದ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಅದನ್ನು ನಾವು ಮಣ್ಣಿಗೆ ಸೇರಿಸ್ಬೇಕು, ಗಿಡ ತೊಗೋಬೇಕು, ಗಿಡ ತೊಗೊಂಡ್ಮೇಲೆ ನಾವು ತಿನ್ನಬೇಕು. ಸೊ ಅದನ್ನು ತೊಗೊಂಡು ತಿಂದ್ರೇ ನಮಗೆ ಬೆಳವಣಿಗೆಗೆ ತುಂಬ ಸಹಕಾರಿ, ಈ ರೀತಿ ರೋಗಗಳನ್ನ ನಿಯಂತ್ರಿಸ್ಬೋದು. ಸೊ ಅದರಿಂದ ಇಲ್ಲಿ ಸಸಿ ಮಡಿ ತಯಾರು ಮಾಡ್ಕೊಳ್ಳುವಾಗಲೂ ಅಷ್ಟೇ 50 ಕೆಜಿ ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ. ಈ 50 ಕೆಜಿ ಕೊಟ್ಟಿಗೆ ಗೊಬ್ಬರ ಜೊತೆ ನೀವೇನು ಮಾಡಬೇಕಾಗುತ್ತೆ, 750 ಗ್ರಾಮ್ ಜಿಂಕ್ ಸಲ್ಫೇಟ್, ಸತುವಿನ ಸಲ್ಫೇಟ್ ಅಂತ ಕರಿತೀವಿ. ಈ ಸತುವಿನ ಸಲ್ಫೇಟ್ ತುಂಬ ತುಂಬ ಅತ್ಯವಶ್ಯಕ. ಸೊ ಇದನ್ನು ಮಿಶ್ರಣ ಮಾಡ್ಕೋಬೇಕು. ಇದರ ಜೊತೆಗೆ ನೀವು ಇನ್ನೊಂದು ಏನು ಮಾಡಬೇಕಾಗುತ್ತೆ, 1.5 ಕೆಜಿ ಅಮೋನಿಯಂ ಸಲ್ಫೇಟ್ ಬೇಕಾಗುತ್ತೆ, 15 ಕೆಜಿ ಸೂಪರ್ ಫಾಸ್ಫೇಟು, ಮತ್ತು 1.5 ಕೆಜಿ ಮುರಾಟೋ ಪೊಟ್ಯಾಶು. ಇದಿಷ್ಟನ್ನು ಮಿಶ್ರಣ ಮಾಡಿಕೊಂಡು 15 ಬೆಡ್ಗಳಿಗೆ ಸಮನಾಗಿ ಅದನ್ನು ಹಂಚಿ ಏನು ಮಾಡಬೇಕು, ನಂತರ ಬಿತ್ತನೆ ಬೀಜನ ನಾವು ಚೆಲ್ಲಬೇಕಾಗ್ತದೆ. ಇಲ್ಲಿ ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು, ಬಿತ್ತನೆ ಬೀಜ ಅಂತ ಬಂದಾಗ ಸಸಿ ಮಡಿ ತಯಾರಾಯಿತು, ಬಿತ್ತನೆ ಬೀಜ ಅಂತ ಬಂದಾಗ ಬೀಜೋಪಚಾರ ಮಾಡೋದ್ರ ಮೇಲೆ ಗಮನ ತುಂಬಾ ಕೊಡಬೇಕಾಗ್ತದೆ. ಬೀಜೋಪಚಾರ ಅಂತ ಬಂದಾಗ ನಮ್ಮಲ್ಲಿ 2 ರೀತಿ ಬೀಜೋಪಚಾರ ಮಾಡ್ತೀವಿ. ಒಂದು ಜೈವಿಕ ಬೀಜೋಪಚಾರ ಮಾಡ್ತೀವಿ, ಇನ್ನೊಂದು ರಾಸಾಯನಿಕ ಬೀಜೋಪಚಾರ ಅಂತ ಮಾಡ್ತೀವಿ. ಅದರಲ್ಲೂ ಇನ್ನೊಂದು ನೆನ್ಪಿಟ್ಕೋಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಯಾವಾಗಲೂ ರಾಸಾಯನಿಕ ಬೀಜೋಪಚಾರ ಮಾಡಿದ ನಂತರ ಜೈವಿಕ ಬೀಜೋಪಚಾರಕ್ಕೆ ಹೋಗಬೇಕಾಗ್ತದೆ. ರಾಸಾಯನಿಕ ಬೀಜೋಪಚಾರ ನೀವು ಇದನ್ನು ಬಳಸ್ಬೋದು, ಯಾವುದು ಕಾರ್ಬನ್ ಡೈಸಿಂಗ್ ಬರುತ್ತೆ, ಸಾಫ್ ಬರುತ್ತೆ, ಅದನ್ನು 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಸಾಕು, 2-3 ಗ್ರಾಮ್ NF, ಅದು ಮತ್ತು ಕ್ಲೋರೋಪೈರಿಫಾಸ್ ಏನು ಬರುತ್ತೆ 2 ml, ಅದನ್ನು ಲೇಪ ಮಾಡಬೇಕು. ಲೇಪ ಮಾಡಿ ನೆರಳಿನಲ್ಲಿ ಒಣಗಿಸಿ ನಂತರ ನೀವು ಜೈವಿಕ ಬೀಜೋಪಚಾರಕ್ಕೆ ಹೋಗಬೇಕಾಗುತ್ತೆ. ಜೈವಿಕ ಅಂತ ಬಂದಾಗ ಇದರಲ್ಲಿ ಜೈವಿಕ ಗೊಬ್ಬರಗಳೇ ಬೇರೆ ಬರ್ತದೆ, ಜೈವಿಕ ಕೀಟನಾಶಕಗಳೇ ಬೇರೆ ಬರ್ತದೆ. ಈಗ ಕೆಲವೊಬ್ಬರು ಸಾವಯವ ಕೃಷಿ ಮಾಡ್ತಾರೆ, ಸಾವಯವ ಕೃಷಿ ಮಾಡೋರು ನಾವು ಕೆಮಿಕಲ್ ಬಳಸಲ್ಲ ಅಂತಾರೆ. ಸೊ ಅಂತಹ ರೈತರಿಗೆ ನಾವೇನು ಮಾಡ್ಬೋದು, ಟ್ರೈಕೋಡರ್ಮ ಕೇಳಿರ್ತಾರೆ. ಸೊ ಈ ಟ್ರೈಕೋಡರ್ಮನ ನಾವೇನು ಮಾಡ್ಬೋದು, 3-4 ಗ್ರಾಮ್ 5 ಗ್ರಾಮ್ ತನಕ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಅದ್ರ ಜೊತೆಗೆ ನಾವೇನು ಮಾಡ್ತೀವಿ, ಅಜೋಸ್ಪಿರಲಮ್ ಅಂತ ಬರುತ್ತೆ. ಈ ಅಜೋಸ್ಪಿರಲಮ್ನ ಬಳಸೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಸರಿಯಾದ ರೀತಿಯಲ್ಲಿ ಬಳಸಿದ್ರೆ 25% ರಾಸಾಯನಿಕ ಗೊಬ್ಬರಗಳ ಬಳಕೆನ ಕಡಿಮೆ ಮಾಡ್ಬೋದು ನಾವು. ಬೀಜೋಪಚಾರ ಒಂದು ಮಾಡ್ಬೋದು, ಎರಡನೇದು ಏನು ಮಾಡ್ಬೋದು, ಈಗ ನಾಟಿ ಮಾಡ್ತಿರೋದ್ರಿಂದ ನಾವು ಅದರದ್ದು ಬಗಡ ಮಾಡ್ಕೋಬೋದು, ಸಗಣಿ ಬಗಡ ಜೊತೆಗೆ ಈ ಜೈವಿಕ ಗೊಬ್ಬರಗಳನ್ನ ಮಿಶ್ರಣ ಮಾಡಿ ಒಂದು ತೊಟ್ಟಿನೆಲ್ಲ ಅಥವಾ ಒಂದು ಹೊಂಡ ಮಾಡಿಕೊಂಡು ಅದರಲ್ಲಿ ನಾವು ಏನು ಮಾಡ್ಬೋದು, ಸಸಿಗಳನ್ನ ಅದ್ದಿ 1 ಗಂಟೆ ಬಿಟ್ಟು ನಂತರ ನಾಟಿ ಮಾಡ್ತು ಅಂದರೆ ಅದರಿಂದ ಉತ್ತಮವಾದಂತಹ ಫಲಿತಾಂಶನ ಪಡಿಬೋದು. ಇಲ್ಲ ನನಗೆ ಆಗೋದಿಲ್ಲ, ಖರ್ಚು ಜಾಸ್ತಿ ಆಗುತ್ತೆ, ನನಗೆ ರೈತ ಇವರು ಸಿಗ್ತಾ ಇಲ್ಲ, ಕೂಲಿ ಆಳುಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಒಂದು 30-35 ಕೆಜಿ ಕೊಟ್ಟಿಗೆ ಗೊಬ್ಬರ ತೊಗೊಂಡು ಮಿಶ್ರಣ ಮಾಡಿ ನಾವೇನು ಮಾಡ್ಬೋದು, ಅದನ್ನು ಎರಚ್ಬೋದು. 35 ಕೆಜಿ ಸಾಕಾಗಲ್ಲ, 100 ಕೆಜಿ ಎರಚಿದ್ರೆ ಏನು ತೊಂದರೆ ಇಲ್ಲ, ಮಣ್ಣಿನ ಆರೋಗ್ಯ ಸುಧಾರಿಸುತ್ತೆ. ಸೊ ಇದಿಷ್ಟನ್ನು ನಾವೇನು ಮಾಡಬೇಕಾಗುತ್ತೆ, ಬೀಜೋಪಚಾರದ ಸಮಯದಲ್ಲಿ ಗಮನ ಕೊಟ್ಟು ಮಾಡಬೇಕಾಗಿರುವಂತಹ ಅಂಶ. ಯಾಕಂದರೆ ಬೆಳೆಯುವ ಸರಿ ಮೊಳಕೆಯಲ್ಲೇ ಅಂತ ಹೇಳ್ತೀವಿ, ಬರುವಂತಹ ಪೈರು ಸದೃಢವಾಗಿ ಬಂತು ಅಂತ ಹೇಳಿದ್ರೆ ಮುಂದಿನಿಂದಲೇ ತುಂಬ ಚೆನ್ನಾಗಿರುತ್ತೆ. ಸೊ ಪೈರು ಬಂತು, ಪೈರು ಬಂದಿದೀಗ, ಪೈರು ಬಂದಾದಮೇಲೆ ನಾವು ಏನು ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಅಂಶ ಇದೆ. ನಾವು ಒಂದು 4-5 ಪ್ಲಾಟ್ಗಳು ಪ್ರತಿ ವರ್ಷ ಒಂದು 10 ಕಂಪ್ಲೇಂಟ್ ಆದರೆ 15 ಕಂಪ್ಲೇಂಟ್ ಬರ್ತಾ ಇರ್ತದೆ. ಏನಪ್ಪ ಅಂತ ಹೇಳಿದ್ರೆ, ಸರ್ ನಾನು 20-25 ದಿನದ ಪೈರನ್ನೇ ನಾಟಿ ಮಾಡಿದೆ ಸರ್, ಆದರೂ ಕೂಡ 15-20 ದಿನಕ್ಕೆ ನಾನು ಎಲ್ಲ ತೆನೆ ಬಂದುಬಿಟ್ಟಿದೆ ಸರ್, ತೆನೆ ಬಂದುಬಿಟ್ಟಿದೆ ಅಂತ ಕಂಪ್ಲೇಂಟ್ ಬರ್ತದೆ. ಸೊ ಅಲ್ಲಿ ನಮ್ಮ ರೈತರು ಏನಕ್ಕೆ ಈ ಪ್ರಾಬ್ಲಮ್ ಆಗ್ತಾ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಏನಕ್ಕೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾನು ನಿಮ್ಗೆ ಆಲ್ರೆಡಿ ತಳಿಗಳು ಹೇಳಿದೆ, ಬಟ್ ನಾನು ನಿಮಗೆ ದಿನಗಳೇ ಹೇಳಿದೆ ಎಷ್ಟೆಷ್ಟು ದಿನ ತೊಗೊಳುತ್ತೆ ಒಂದೊಂದು ಮುಗಿಯೋದಕ್ಕೆ ಅಂತ. ಈಗ ಇಂಡ್ ಆಫ್ 7 ಬಂದರೆ 115 120 ದಿನ ತೊಗೊಳ್ತದೆ, 316 ಬಂತು ಅಂತ ಹೇಳಿದ್ರೆ ನಿಮಗೆ ಮ್ಯಾಕ್ಸಿಮಮ್ ತೊಗೊಳ್ಳೋದು 105 ದಿನ. ಸೊ ಇದರ ಅರ್ಥ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಲ್ಪಾವಧಿ ತಳಿ ಬರುತ್ತೆ, ದೀರ್ಘಾವಧಿ ತಳಿ, ಮಧ್ಯಮ ತಳಿ ಅಂತ ಬರ್ತದೆ. ನೀವು ಯಾವ ತಳಿಯನ್ನು ಬಳಸಿದ್ದೀರಾ ಅನ್ನೋದು ಫಸ್ಟು ನಿಮಗೆ ತಿಳಿದಿರಬೇಕು. ತಿಳಿದ ನಂತರ ಪೈರನ್ನು ಎಷ್ಟು ದಿನಕ್ಕೆ ನಾಟಿ ಮಾಡಬೇಕು ಅನ್ನೋದು ತುಂಬ ತುಂಬ ಅತ್ಯವಶ್ಯಕ. ಸೊ ಅಲ್ಪಾವಧಿ ತಳಿ, ಮಧ್ಯಮಾವಧಿ ತಳಿಗಳು ಏನಿದ್ದಾವೆ, ಇವು ನಿಮಗೆ ಆಲ್ಮೋಸ್ಟ್ ಆಲ್ 100 ದಿನದಲ್ಲಿ ಮುಗಿಯುವಂತಹ ಇದಿರುತ್ತೆ. ಸೊ ಅದರಿಂದ 18-20 ದಿನದ ಪೈರನ್ನೇ ನಾಟಿ ಮಾಡಬೇಕು, ಗಮನದಲ್ಲಿ ಇಟ್ಕೊಳ್ಳಿ. 18-20 ದಿನದ ಪೈರನ್ನು ನಾಟಿ ಮಾಡಿದ್ರೆ ನಿಮ್ಗೆ 40 ದಿನಕ್ಕೆ ತೆನೆ ಬರೋದು ಅವಾಯ್ಡ್ ಆಗುತ್ತೆ, ಉತ್ತಮವಾದಂಥ ಬೆಳವಣಿಗೆ ಆಗುತ್ತೆ, ತೆನೆನು ದಪ್ಪ ಬರ್ತದೆ. ಇಲ್ಲ ಅಂದರೆ ಸಣ್ಣ ಸಣ್ಣಕ್ಕೆ 4-4 ಇಲ್ಲಿಗೆ ಬಂದುಬಿಟ್ಟು ನಿಮ್ಗೆ ಇಳುವರಿ ಮೇಲೆ ತುಂಬ ತುಂಬ ದುಷ್ಪರಿಣಾಮ ಬೀರುತ್ತೆ, ನೆನ್ಪಿಟ್ಕೊಳ್ಳಿ. ಅದೇ ಈಗ ಇಂಡ್ ಆಫ್ 7 ಹೇಳಿದೆ, KMR 301 ಹೇಳಿದೆ, ಅದು 115-ರಿಂದ 120 ಇರೋದ್ರಿಂದ ನೀವೇನು ಮಾಡ್ಬೋದು, ಇದನ್ನು 20-25 ದಿನದ ತನಕನೂ ಕೂಡ ತೊಗೊಂಡೋಗ್ಬೋದು. ಇದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ, ನೆನ್ಪಿಟ್ಕೊಳ್ಳಿ. ದೀರ್ಘಾವಧಿ ಅಂತ ಹೇಳಿದ್ರೆ ನೀವು 20-25 ದಿನಗಳ ಪೈರನ್ನೇ ಬಳಸಬೇಕು. ಅದೇ ನೀವು ಅಲ್ಪಾವಧಿ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ 18-20 ದಿನದ ಪೈರನ್ನೇ ನಾಟಿ ಮಾಡಬೇಕು, ಗಮನದಲ್ಲಿಟ್ಕೊಳ್ಳಿ. ನಾಟಿ ಮಾಡೋದ್ರಿಂದ ಉತ್ತಮವಾದಂತಹ ಫಲಿತಾಂಶ ಸಿಗುತ್ತೆ, ಇದು ಒಂದು ಅಂಶ ನೆನ್ಪಿಟ್ಕೋಬೇಕು. ಎರಡನೇ ಅಂಶ ಏನು ಅಂತ ಹೇಳಿದ್ರೆ, ಇದರಲ್ಲಿ ನಮಗೆ ಕಾಂಡ ಕೊರಕದ ತೊಂದರೆ ಕಾಡ್ತದೆ ಅದರಲ್ಲಿ ರಾಗಿನಲ್ಲಿ. ಸೊ ಅದು ಅಲ್ಲಿ ಮೇಜರಾಗಿ ಎಲ್ಲಿಂದ ಬರುತ್ತಪ್ಪ ಅಂತ ಹೇಳಿದ್ರೆ ನರ್ಸರಿಯಿಂದನೇ ಬರುವಂಥದ್ದು, ಸಸಿಮಡಿಯಿಂದನೇ ಬರುವಂಥದ್ದು. ಸೊ ಅದಕ್ಕೆ ನಾವೇನು ಮಾಡಬೇಕು, ಎಕರೆಗಟ್ಟಲೆ ಹಾಕ್ಬಿಟ್ಟು ಅಲ್ಲಿ ಒಣಗಕ್ಕೆ ಶುರುವಾದಾಗ ನಮಗೆ ಗೊತ್ತಾಗೋದಿಲ್ಲ, ಸೊ ಲಾಸ್ ಆಗುತ್ತೆ. ಅದರಿಂದ ನಾವು ಇಲ್ಲೇ ಏನು ಮಾಡಬೇಕು, ಸಿಂಪಲ್ ಥಿಂಗ್, ಆಲ್ರೆಡಿ ಒಂದು ಬೀಜೋಪಚಾರ ಹೇಳಿದ್ದೀನಿ. ಅದೇ ರೀತಿ ನಾವೇನು ಮಾಡಬೇಕು, ಇವಾಗ 18 ದಿನಕ್ಕೆ ನೀವು ನಾಟಿ ಮಾಡ್ತಾಯಿದ್ದೀವಿ ಅಂದರೆ ಒಂದು 10-12 ದಿನದಲ್ಲಿ ಒಂದು ಸಿಂಪರಣೆ ತೊಗೊಳ್ಳುವಂಥದ್ದು ತುಂಬ ತುಂಬ ಅತ್ಯವಶ್ಯಕ. ಸಿಂಪರಣೆ ಅಂತೇಳಿದ್ರೆ ಕ್ಲೋರೋಪೈರಿಫಾಸ್ ಸಾಕು, ಸಿಂಪಲ್ ಕೆಮಿಕಲ್, 2 ml 1 liter ನೀರಿಗೆ ಜೊತೆ ಕಾರ್ಬನ್ಡೈಸಿಂಗ್ ಬಳಸ್ತೀನಿ ಅಂದರೆ 2 gram ಪ್ರತಿ ಲೀಟರ್ ನೀರಿಗೆ ಬಳಸ್ಬೋದು, ಬಳಸಿ ಸಿಂಪರಣೆ ಕೊಡೋದು ಒಂದು. ಎರಡನೇದು ಏನು ಮಾಡಬೇಕು ಅಂತ ಹೇಳಿದ್ರೆ, ಎಲೆಗಳು ಬೆಳ್ಕೊಂಬಿಟ್ಟಿರ್ತವೆ, ಆ ಎಲೆ ತುದಿನಲ್ಲಿ ಈ ಹುಳಗಳು ಮೊಟ್ಟೆ ಇಕ್ಕುವಂಥದ್ದು. ಸೊ ಅದಕ್ಕೆ ನಾವೇನು ಮಾಡಬೇಕು, ಅದನ್ನು ಕ್ಲಿಪ್ಪಿಂಗ್ ಅಂತ ಹೇಳ್ತೀವಿ. ಕ್ಲಿಪ್ಪಿಂಗ್ ಮಾಡಿ ಎಲೆಗಳ ತುದಿನ ಕಟ್ ಮಾಡಿ ನೆಡೋದ್ರಿಂದ ಏನಾಗುತ್ತೆ, ಅರ್ಧ ಅದು ಹರಡೋದನ್ನ ನಾವೇನು ಮಾಡ್ಬೋದು, ತಡೆಗಟ್ಬೋದು. ಸೊ ಇದು ಸಿಂಪಲ್, ಖರ್ಚು ಕಡಿಮೆ ಮಾಡಿಕೊಂಡು ನಾವು ರೋಗ ಮತ್ತು ಹುಳಬಾಧೆಗಳೇನು ಬರ್ತವೆ ಅವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ವಿಧಾನಗಳು. ಸೊ ಇದನ್ನು ನೀವು ಕಂಪಲ್ಸರಿ ಫಾಲೋ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಿತ್ತನೆಯಾದ ಅಂದರೆ ಒಟ್ಲುಪಾತಿನಲ್ಲಿ ಬಿತ್ತನೆಯಾದ 10-12 ದಿನದಲ್ಲಿ ನೀವೇನು ಮಾಡಬೇಕಾಗ್ತದೆ, ಯೂರಿಯಾನ ಮೇಲುಗೊಬ್ಬರವಾಗಿ ಕೊಡಬೇಕಾಗ್ತದೆ. 1.5 ಕುಂಟೆಗೆ 3-6 kg ತನಕ ಕೊಡ್ಬೋದು, ತೊಂದರೆ ಇಲ್ಲ. ಸೊ ಇದಿಷ್ಟನ್ನು ಕೊಟ್ಟರೆ ಏನಾಗ್ತದೆ, ಪೈರು ಬೇಗ ಬೆಳವಣಿಗೆ ಆಗ್ತದೆ. ಸೊ ಆಮೇಲೆ ಇಲ್ಲಿ ಒಂದು ಗಮನದಲ್ಲಿ ಇಟ್ಕೊಂಡಿರಿ, ನೀವು ಈಗ ಚಳಿ ಅಂದರೆ ಸೆಪ್ಟೆಂಬರ್ ಮಿಸ್ ಆಗಿ ಅಕ್ಟೋಬರ್ಗೆ ಹೋಗ್ತೀನಿ ಅಂದರೆ ಚಳಿ ಸ್ಟಾರ್ಟ್ ಆಗ್ತದೆ. ಚಳಿ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಸರ್ ಪೈರು ತುಂಬ ನಿಧಾನ ಬರ್ತಾಯಿದೆ, ನೀವು ಹೇಳ್ದಂಗೆ ನಾನು 15-20 ದಿನಕ್ಕೆ ನಾಟಿ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಕ್ವಶನ್ ರೈಸ್ ಮಾಡ್ತಾಯಿದ್ದಾರೆ ರೈತರುಗಳು. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಒಟ್ಲಾದ ತಕ್ಷಣ ಹುಲ್ಲಿನಿಂದ ಮುಚ್ಚುವಂಥದ್ದು, ಇಲ್ಲ ಹುಲ್ಲಿಂದನೂ ಮುಚ್ಚಲ್ಲ ಅಂತ ಹೇಳಿದ್ರೆ ಒಂದು ಟಾರ್ಪಾಲೋ, ಸಿಂಪಲ್ ಟಾರ್ಪಾಲ್ನೋ, ನೈಟ್ ಟೈಮು ಇಬ್ಬನಿ ಬೀಳ್ದಂಗೆ ಮುಚ್ಚೋದು, ಬೆಳಗಿನ ಜಾವ ತೆಗೆಯೋದು. ಸೊ ಈ ರೀತಿ ಒಂದಷ್ಟು ದಿನ ಮಾಡ್ತು ಅಂತ ಹೇಳಿದ್ರೆ ಕಾವು ಬಿಲ್ಡಪ್ ಆಗೋದ್ರಿಂದ ಏನಾಗುತ್ತೆ, ಪೈರು ನಮಗೆ ಎಷ್ಟು ದಿನಕ್ಕೆ ಬರಬೇಕೋ ಅಷ್ಟು ದಿನಕ್ಕೆ ಬರುತ್ತೆ. ಸೊ ಇದನ್ನು ನೀವು ಒಟ್ಲುಪಾತಿನಲ್ಲಿ ಪಾಲನೆ ಮಾಡಬೇಕಾಗಿರುವಂತಹ ಅಂಶ. ಸೊ ನಂತರ ಮುಖ್ಯವಾದ ಅಂಶ ಏನಪ್ಪ ಅಂತ ಹೇಳಿದ್ರೆ, ನಾಟಿ ಎಷ್ಟೇ ಅಂತರದಲ್ಲಿ, ಇದು ಸಾಲು ನಾಟಿಗೆ ಹೋದರೆ ತುಂಬ ತುಂಬ ಅತ್ಯವಶ್ಯಕ. ಏನಂದರೆ ಏರ್ ಸಿಗುತ್ತೆ, ಏರ್ನಲ್ಲಿ ಪಟ ಹೊಡೆದ್ಬಿಟ್ಟು ನಾಟಿ ಮಾಡೋದು ಉತ್ತಮ. ಎಷ್ಟರಲ್ಲಿ ನೀವು ಇದು ಮಾಡಬೇಕು ಅಂತ ಹೇಳಿದ್ರೆ, ನಾವು ಶಿಫಾರಸು ಮಾಡೋದು ಮಾಮೂಲಿ ನಾಟಿ ಆದರೆ 22.5 cm ಹೇಳ್ತೀವಿ. ಬಟ್ ಒಂದಡಿ ಕೊಡೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ತೆಂಡೆಗಳು ಚೆನ್ನಾಗಿ ಹೊಡೆಯುತ್ತೆ, ಕುಂಟೆ ಪಾಸ್ ಮಾಡ್ಕೊಳ್ಳೋದಕ್ಕೂ ಸಹಕಾರಿಯಾಗುತ್ತೆ. 22.5 cm ಅಂದರೆ ಬೇರೆಗೆ ಹೊಡೆತ ಬಿಡುತ್ತೆ. ಸೊ ಅದರಿಂದ ಒಂದಡಿ ಕೊಡ್ತು ಅಂತ ಹೇಳಿದ್ರೆ ಕುಂಟೆ ಹೊಡೆಯೋದಕ್ಕೆ ತುಂಬ ತುಂಬನೇ ಸಹಕಾರಿಯಾಗುತ್ತೆ, ನೇಗಿಲು ಬಿಡೋದಕ್ಕೂ ತುಂಬ ಸಹಕಾರಿಯಾಗುತ್ತೆ. ಸೊ ಅದರಿಂದ ನೆನ್ಪಿಟ್ಕೊಳ್ಳಿ, 22.5 to 1 inch ಅಂದರೆ 30 cm ತನಕ ಸಾಲಿನ ಸಾಲಿಗೆ. ಅದೇ ನಿಮ್ಮ ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ಪೈರಿಂದ ಪೈರಿಗೆ ಅಂತರ ಕೊಡೋದನ್ನು ಡಿಸೈಡ್ ಮಾಡ್ತೀವಿ. ಈಗ ನಿಮ್ಮ ಮಣ್ಣಿನ ಫಲವತ್ತತೆ ಕಡಿಮೆ ಇದೆ, ನಮ್ಮ ಮರಳು ಮಿಶ್ರಿತ ಮಣ್ಣು ಅಂದರೆ 10-12 cm ಬಿಡ್ತೀವಿ. ಇಲ್ಲ ನಮ್ಮ ಮಣ್ಣು ತುಂಬ ಫಲವತ್ತತೆಯಿಂದ ಕೂಡಿದೆ ಅಂತ ಇದಾಯಿತು ಅಂದರೆ 15-20 cm ಕೊಟ್ಟು ಕೂಡ ತೆಂಡೆಗಳು ಚೆನ್ನಾಗಿ ಹೊಡೆಯುತ್ತೆ, ತುಂಬ ಉತ್ತಮವಾದಂಥ ಬೆಳೆ ಬರುತ್ತೆ. ಇದು ಒಂದು ಗಮನದಲ್ಲಿ ಇಟ್ಕೋಬೇಕು. ನಂತರ ಪೋಷಕಾಂಶಗಳ ನಿರ್ವಹಣೆ ಅಂತ ಬಂದಾಗ ತುಂಬ ಗಮನ ಕೊಡಬೇಕಾಗುತ್ತೆ. ಪೋಷಕಾಂಶಗಳ ನಿರ್ವಹಣೆ ಅಂತ ಬಂದಾಗ ನೀವೇನು ಮಾಡಬೇಕು, ನಾ ಈಗ ಹೇಳ್ತಾ ಇರೋದೇನಪ್ಪ ಅಂದರೆ ಸಾರಜನಕ, ರಂಜಕ, ಪೊಟಾಶ್ ಎಷ್ಟೆಷ್ಟು ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ನಿಮ್ಮಲ್ಲಿ ಯಾವ ರೀತಿ ಗೊಬ್ಬರ ಸಿಗುತ್ತೆ ಅದಕ್ಕೆ ಅನುಗುಣವಾಗಿ ನಾನು ಕೊನೆಯಲ್ಲಿ ನನ್ನ ನಂಬರ್ ಕೊಡ್ತೀನಿ, ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಕೇಳಿದ್ರೆ ನಾನು ಲೆಕ್ಕ ಹಾಕಿ ಕೊಡ್ತೀನಿ ಫೋನ್ ಮಾಡಿದ್ರೆ. ಸೊ ನಾವು ಒಂದು ಎಕರೆಗೆ ಅಂತ ಬಂದಾಗ 40 kg ಸಾರಜನಕ, 20 kg ರಂಜಕ, 20 kg ಪೊಟ್ಯಾಷನ ಮುಖ್ಯ ಪೋಷಕಾಂಶಗಳಾಗಿ ನಾವು ಇದನ್ನು ಶಿಫಾರಸು ಮಾಡ್ತೀವಿ. ಇದರಲ್ಲಿ ನಾವು ಏನು ಇನ್ನೂ ಒಂದು ಮುಖ್ಯವಾದ ಅಂಶ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸಾರಜನಕನ 3 ಕಂತುಗಳಲ್ಲಿ ಕೊಡಿ ಅಂತ ಹೇಳ್ತೀವಿ. 2 ಅಂತ ಹೇಳಿದ್ರೆ 3 ಕಂತಲ್ಲಿ ಕೊಟ್ಟರೆ ತುಂಬ ತುಂಬ ಉತ್ತಮ. ಏನಪ್ಪ 3 ಕಂತು ಯಾವಾಗ ಕೊಡಬೇಕು ಅಂದರೆ 20 kg 20 kg 20 kg ಅಂದರೆ ಸಾರಜನಕ ರಂಜಕ ಪೊಟ್ಯಾಷನ್ನ ಬಿತ್ತನೆ ಅಥವಾ ನಾಟ್ಯ ಸಮಯದಲ್ಲಿ ನೀಡುವಂಥದ್ದು. ಇನ್ನು ಉಳಿದಿರುವಂಥ 20 kg ನಾವೇನು ಮಾಡಬೇಕು, 10 kg ಬಿತ್ತನೆ ಅಥವಾ ನಾಟಿ ಮಾಡಿದ 10 ರಿಂದ 15 ದಿನಕ್ಕೆ ಕೊಟ್ಟು, ಇನ್ನು ಉಳಿದಿರೋ 10 kg ಸಾರಜನಕನ ನಾವೇನು ಮಾಡಬೇಕಾಗತ್ತೆ, ಇನ್ನೇನು ತೆನೆ ಬರುವಂಥ ಹಂತ ಅಂತ ಹೇಳ್ತೀವಿ, ಹೊಟ್ಟೆ ತುಂಬ ಹಂತ ಅಂತ ಕರಿತೀವಿ, ಪ್ಯಾನಿಕಲ್ ಅಥವಾ ಇಯರ್ಡ್ ಇನಿಷಿಯೇಷನ್ ಸ್ಟೇಜ್ ಅಂತ ಕರಿತೀವಿ, ಆ ಹಂತದಲ್ಲಿ ಕೊಟ್ಟೋದ್ರಿಂದ ಏನಾಗುತ್ತೆ, ಪ್ರತಿಸ್ಪರ್ಧೆನ ಅವಾಯ್ಡ್ ಮಾಡ್ಬೋದು. ಪ್ರತಿಸ್ಪರ್ಧೆ ಅವಾಯ್ಡ್ ಮಾಡಿದಾಗ ಏನಾಗುತ್ತೆ, ಎಲೆಗಳು ಹಸಿರಿಂದ ಕೂಡಿ ತೆನೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಆ ಹಂತದಲ್ಲಿ ಕೊರತೆ ಮಾಡಿ ನಂತರ ಕೊಡ್ತೀನಂದರೆ ಏನೂ ಉಪಯೋಗ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಇದು ಸಾರಜನಕ ಕೊಡಬೇಕಾಗಿರುವಂತಹ ಕ್ರಮ. ಪೊಟ್ಯಾಷು ಮತ್ತು ರಂಜಕ ಮಾತ್ರ ನಾನು ನಿಮ್ಗೆ ಹೇಳೋದು, ಈಗ ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ, ನಾಟಿ ಟೈಮಲ್ಲಿ ಕೊಡ್ತಾ ಇಲ್ಲ, ನಾಟಿ ಆದ ಒಂದು ವಾರಕ್ಕೆ 10 ದಿನಕ್ಕೆ ಹಾಗೆ ಕೊಡ್ತಾ ಇದ್ದಾರೆ. ಆ ಥರ ಕೊಡೋದ್ರಿಂದ ಏನಾಗುತ್ತೆ, ನೀವು ರಂಜಕ ಕೊಡೋದು ಉಪಯೋಗ ಆಗೋದಿಲ್ಲ, ಮಣ್ಣಿನಲ್ಲಿ ನಾವೇನಾಗುತ್ತೆ ಸೇರಿಕೊಳ್ಳುತ್ತೆ ಅಂತ ಫಿಕ್ಸೇಷನ್ ಅಂತ ಕರಿತೀವಿ. ಅದು ಫಿಕ್ಸೇಷನ್ ಆಗೋದ್ರಿಂದ ಏನು ಉಪಯೋಗ ಆಗೋದಿಲ್ಲ, ನಾಟಿ ಸಮಯದಲ್ಲೇ ಮಣ್ಣಿಗೆ ಸೇರಿಸ್ಬೇಕು. ಈಗ ನೀವು ನಾಟಿ ಮಾಡಬೇಕು, ಮಣ್ಣನ್ನು ತುಳಿದೇ ತುಳಿತೀರ, ಎರ್ಚಬೇಕು, ಎರ್ಚಾದ್ಮೇಲೆ ತುಳಿದ್ಬಿಟ್ಟು ಅಲ್ಲೇ ನಾಟಿ ಮಾಡೋದ್ರಿಂದ ಏನಾಗುತ್ತೆ, ಗಿಡಗಳಿಗೆ ಲಭ್ಯ ಆಗೋ ರೂಪದಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಪಾಲನೆ ಮಾಡಬೇಕಾಗ್ತದೆ. ಅದಾದ ಮೇಲೆ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಲಘು ಪೋಷಕಾಂಶಗಳು. ಲಘು ಪೋಷಕಾಂಶಗಳು ಒಂದು ಇವತ್ತು ನಮ್ಗೆ ಇಳುವರಿ ನೀವು ನಂಬ್ತಿರೋ ಬಿಡ್ತಿರೋ ಸರ್, ಇವಾಗ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿದ್ರೆ, 18 ಕ್ವಿಂಟಾಲಿಂದ 20 ಕ್ವಿಂಟಾಲ್ ಬರ್ತಾ ಇದೆ. ನಮ್ಮದು ಶಿಫಾರಸ್ ಇರೋದು 40-45 ಕ್ವಿಂಟಾಲ್ ಪ್ರತಿ ಹೆಕ್ಟೇರ್ಗೆ ಅಂತ. ಸೊ ನೀವು ತೊಗೋಬೋದು, ಹಾಸನ ಇರ್ಬೋದು. ಈಗ ಇವಾಗ ಪ್ರಸ್ತುತವಾಗಿ ಹೇಳಬೇಕು ಅಂದರೆ ಚಾಮರಾಜನಗರ 30 ಕ್ವಿಂಟಾಲ್ ಇದೆ ಹೆಕ್ಟೇರ್ಗೆ, ಮಂಡ್ಯ 18 ಕ್ವಿಂಟಾಲ್ ಇದೆ, ಮೈಸೂರು ಇನ್ನೂ ಕಡಿಮೆ ಇದೆ, ಎಷ್ಟು ಅಂತೀರಾ, 15-17 ಕ್ವಿಂಟಾಲ್ ಇದೆ, ಹಾಸನ 20 ಕ್ವಿಂಟಾಲ್ ಇದೆ ಸರ್ ಹೆಕ್ಟೇರ್ಗೆ. ಸೊ ತುಂಬ ಕಡಿಮೆ ಇದೆ. ಯಾಕೆ ಈ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಸಾಕಷ್ಟು ಹೇಳಿದೆ ನಿಮಗೆ, ಪೋಷಕಾಂಶಗಳನ್ನ ಸರಿಯಾಗಿ ಬಳಸ್ತಾ ಇರೋದು, ಉತ್ತಮವಾದಂಥ ತಳಿ ಬಳಸ್ತಾ ಇರೋದು. ಈಗ ಇದರಲ್ಲಿ ಇನ್ನೂ ಒಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ, ಲಘು ಪೋಷಾಂಶ ಕೊಡದೇ ಇರೋದು. ರೈತರಿಗೆ ಅದರ ಮೇಲೆ ಅರಿವಿಲ್ಲ. ಈಗೇನಾಗಿದೆ, ಭತ್ತದಲ್ಲಿ ಕೊಡ್ತಾ ಇದ್ದಾರೆ, ಈಗ ಅವ್ರಿಗೆ ಅರಿವು ಮೂಡಿರೋದ್ರಿಂದ. ಅದೇ ರೀತಿ ರಾಗಿನಲ್ಲೂ ಕೊಡಬೇಕು. ಅಟ್ಲೀಸ್ಟ್ ಈಗ ನೀವು 2 ಸಲ ರಾಗಿ ಬೆಳಿತೀನಿ ಅಂದರೆ, 1 ಸಲನಾದ್ರೂ ಕೊಟ್ಟರೆ ನಿಮ್ಗೇನಾಗುತ್ತೆ, ತೆನೆ ತುಂಬ ಚೆನ್ನಾಗಿ ಕಟ್ಟುತ್ತೆ. ನೀವು ಅಬ್ಸರ್ವ್ ಮಾಡೋದು, ಲಾಸ್ಟಲ್ಲಿ ತೆನೆ ಕಾಳುಗಳು ಚೀಕಿರುತ್ತೆ, ಚೀಕಿದ್ದು ಮತ್ತು ಕಾಳು ಕಟ್ಟಿರಲ್ಲ ಸರಿಯಾಗಿ. ಯಾಕೆ ಅಂದರೆ ಸತು ಕೊರತೆ ಇರೋದರಿಂದ, ಬೋರಾನ್ ಕೊರತೆ ಇರೋದರಿಂದ. ನಾವೇನು ಮಾಡ್ತೀವಿ, ಎಕರೆಗೆ 4-5 kg ಜಿಂಕ್ ಸಲ್ಫೇಟು, 4 kg ಬೋರಾಕ್ಸ್ನ ರೆಕಮೆಂಡೇಷನ್ ಕೊಡ್ತೀವಿ. ಇವೆರಡನ್ನು ಯಾವುದೇ ಕಾರಣಕ್ಕೂ ನಾವು ನೀಡುವಂಥ ರಾಸಾಯನಿಕ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಬಾರದು. ಯಾಕಂದರೆ ನಮಗೆ ಸುಮಾರು ಸಲ ಫೋನ್ ಬರದೆ ಅದು, ಸರ್ ನನ್ನ ಹತ್ರ ಗೊಬ್ಬರ ಇಲ್ಲ ಸರ್, ಎಮ್ ಸ್ಯಾಂಡ್ ಜೊತೆ ಮಿಕ್ಸ್ ಮಾಡ್ಕೊಡ್ತೀನಿ, ಇಲ್ಲ 10-26 ಏನಿದೆ ಅದ್ರ ಜೊತೆ ಮಿಕ್ಸ್ ಅದ್ರ ಜೊತೆ ಕೊಡೋದು ಒಂದೇ ಕೊಡದೇ ಇದ್ರು ಒಂದೇ ಅದನ್ನು. ಸೊ ಅದರಿಂದ ನಾವೇನು ಮಾಡಬೇಕು, ಅದನ್ನು 100-150 ಅಥವಾ 200 kg ಸಾವಯವ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಒಂದಿನ ಎರಡನೇ ಬಿಟ್ಟರೆ ತುಂಬ ಉತ್ತಮ. ಸೊ ಅದನ್ನು ನಾಟಿ ಸಮಯದಲ್ಲಿ ಎರಚ್ಬೋದಿಲ್ಲ ಅಂದರೆ 10 ದಿನದೊಳಗಡೆ ಎರಚಿ ಮುಗಿಸ್ಬೇಕಾಗ್ತದೆ. ಎಮ್ ಸ್ಯಾಂಡ್ ಜೊತೆ ಎರಚ್ಬೋದಾ? ಬೇಡ ಸರ್, ಅದು ನಾವು ಕೊಟ್ಟಿಗೆ ಗೊಬ್ಬರ ಹಾಕುವಂಥ ಉದ್ದೇಶ ಎಂತಕ್ಕೆ ಹಾಕಿ ಅಂತ ಹೇಳ್ತೀವಿ ಅಂದರೆ, ಸಾವಯವ ಗೊಬ್ಬರದಲ್ಲಿ ಈ ಜಿಂಕ್ ಸಲ್ಫೇಟ್ ಮಿಶ್ರಣ ಆಯಿತು ಅಂದರೆ ಅದು ಹಿಡಿದಿಟ್ಕೊಂಡಿರುತ್ತೆ ಚಿಕ್ಕ ಗಿಡದಿಂದ ಕೊನೆ ತನಕನೂ. ಸ್ವಲ್ಪ ಸ್ವಲ್ಪನೇ ಬಿಡುಗಡೆ ಮಾಡೋದರಿಂದ ಗಿಡ ಸಂಪೂರ್ಣವಾಗಿ ಅದಕ್ಕೆ ಲಭ್ಯ ಆಗುತ್ತೆ ಅಂತ. ಎಮ್ ಸ್ಯಾಂಡ್ ಏನಾಗುತ್ತೆ, ನೀವು ಬಿಟ್ಟ ತಕ್ಷಣವೇ ಅಲ್ಲಿಗೆ ಎಮ್ ಸ್ಯಾಂಡ್ ನೀರು ಜೊತೆ ಹೋಗುತ್ತೆ, ಅದಲ್ಲೇ ಉಳ್ಕೊಳ್ಳುತ್ತೆ. ಸೊ ಅದು ಫಿಕ್ಸೇಷನ್ ಜಾಸ್ತಿ ಪ್ರಾಬ್ಲಮ್ ಇರೋದ್ರಿಂದ, ಈಗ ಹೇಳಿದ್ರೆ ಫಾಸ್ಫರಸ್ DAP ಅವೆಲ್ಲ ಜಾಸ್ತಿ ಕೊಡೋದ್ರಿಂದ ನಾವು ಆಂಟಿಗೊನಿಸ್ಟಿಕ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಆಂಟಿಗೊನಿಸ್ಟಿಕ್ ಎಫೆಕ್ಟ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಸಾವಯವ ಗೊಬ್ಬರಗಳ ಜೊತೆ ಕೊಟ್ಟರೆ ತುಂಬ ಉತ್ತಮವಾದಂಥ ಫಲಿತಾಂಶ ಸಿಗೋದಕ್ಕೆ ಸಹಕಾರಿಯಾಗ್ತದೆ. ಸೊ ಇದೊಂದು ಗಮನ ಕೊಡಬೇಕಾಗುತ್ತೆ ನಮ್ಮ ರೈತ ಬಾಂಧವರು. ಇದಾದಮೇಲೆ ನೆಕ್ಸ್ಟ್ ನಮಗೆ ಪ್ರಶ್ನೆ ಬರೋದೇ ಕಳೆ ನಿರ್ವಹಣೆ, ಹೆಂಗೆ ಮಾಡೋದು ನಾಟಿ ಇದರಲ್ಲಿ ಅನ್ನೋದು ಕ್ವಶನ್ ಮಾರ್ಕ್ ಇವತ್ತಿಗೂ ಇದೆ ರೈತರಿಗೆ. ಇವತ್ತು ಕೆಲವೊಬ್ಬರು ಬುಟಾಕ್ಲೋರ್ ಅಂತ ಬಳಸ್ತಾ ಇದ್ದಾರೆ, ಬಟ್ ಬುಟಾಕ್ಲೋರಲ್ಲಿ ಈಗ ಎಲ್ಲ ರೀತಿ ಕಳೆ ಕಂಟ್ರೋಲ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾನೇನು ಹೇಳೋದೇನಪ್ಪ ಅಂದರೆ, ಈಗ ನಾವು ಭತ್ತದಲ್ಲಿ ಶಿಫಾರಸು ಮಾಡಿರುವಂಥ ಲೋಂಡಾಕ್ಸ್ ಪವರ್ ಅಂತಿದೆ, ಅಂದರೆ ಬೆನ್ಸಲ್ಫ್ರಾನ್ ಮೀಥೈಲ್ ಪ್ಲಸ್ ಪ್ರೆಟಿಲಾಕ್ಲೋರ್ ಅನ್ನೋ ಒಂದು ಕಾಂಬಿನೇಷನಲ್ಲಿ 4 kg ಪ್ಯಾಕೆಟ್ ಸಿಗ್ತದೆ. ಆ 4 kg ಪ್ಯಾಕೆಟ್ ಏನಾರ ಭತ್ತದಲ್ಲಿ ಬಳಸ್ತಾ ಇದ್ದಾರೆ 4 kg ಎಕರೆಗೆ, ಅದೇ ರೀತಿ ನಾವು ಕೂಡ ಈಗ ಇದರದ್ದು ರಾಗಿನಲ್ಲಿ ಬಳಸಿದ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಎಷ್ಟು ದಿನದ ತನಕ ಕಳೆ ನಿಯಂತ್ರಣ ಆಗುತ್ತೆ ಅನ್ನೋದು ರಿಸರ್ಚ್ ಮಾಡಿ ಪ್ರಯೋಗಗಳು ಮಾಡಿ ಸಫಲತೆಯನ್ನು ಕಂಡಿದ್ದೀವಿ. ಸೊ ಸಫಲತೆ ಏನಂತ ಹೇಳಿದ್ರೆ, ಎಕರೆಗೆ 1.2 kg ಈ ಲೋಂಡಾಕ್ಸ್ ಪವರನ್ನು ನಾಟಿ ಮಾಡಿದ 3 ದಿನಗಳೊಳಗೆ. ಯಾಕೆ ಅಂತ ಹೇಳ್ತಾ ಇದ್ದೀವಿ ಅಂದರೆ, ಇವತ್ತು ಪಟ ಹೊಡೆದ್ಬಿಟ್ಟು ನೀರು ಕಟ್ಬಿಟ್ಟಿರ್ತಾರೆ, ಅಲ್ಲಿ ಆಲ್ರೆಡಿ ಮೊಳಕೆ ಹೊಡಿತಾ ಇರುತ್ತೆ. ಸೊ ಮೊಳಕೆ ಹೊಡಿತಾ ಇರೋದ್ರಿಂದ 5 ದಿನಕ್ಕೆ ಎರ್ಚ್ತೀನಿ ಅಂತ ಹೇಳಿದ್ರೆ ಮೊಳಕೆ ಬಂದಮೇಲೆ ಅದು ಎರಚೋದು ಒಂದೇ, ಎರ್ಚ್ತಿರೋದು ಒಂದೇ. ಸೊ ಅದರಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, 3 ದಿನಗಳ ಒಳಗಡೆ ಕಂಪಲ್ಸರಿ ನೀವು ಎರ್ಚಕಾರೆ ಎರಚ್ಬೋದು. ಎರಚ್ತೀನಿ ಅಂದರೆ 35 ಕೆ ಜಿ ಮರಳು ತೊಗೊಂಡು ಮರಳು ಜೊತೆ ಮಿಶ್ರಣ ಮಾಡಿ ನಂತರ ಒಂದೇ ಸಮವಾಗಿ ಎರಚಬೇಕು. ಒಂದೇ ಸಮ ಎರಚೋದ್ರಿಂದ ಏನಾಗ್ತದೆ, ಉತ್ತಮವಾದಂಥ ಕಳೆಗಳನ್ನ ಹತೋಟಿ ಮಾಡುತ್ತೆ. ಇಲ್ಲ ನನಗೆ ಅದಾಗಲ್ಲ, ನನಗೆ ಸಿಂಪರಣೆ ಮಾಡ್ತೀನಿ, ನನ್ನ ಹತ್ರ ಲೇಬರ್ಸ್ ಇದ್ದಾರೆ ಅಂದರೆ, ಈ 1.2 ಕೆ ಜಿ ಏನು ಕಳೆನಾಶಕ ಇದೆ ಅದನ್ನು 300 ಲೀಟ್ರ್ ನೀರಿನಲ್ಲಿ ಬೆರೆಸಿ ಕರಗಿಸಿ ನಂತರ ಏನು ಮಾಡಬೇಕು, ಹಿಂಬದಿಯಿಂದ ಅದನ್ನು ಸಿಂಪರಣೆ ಮಾಡ್ತಾ ಬರಬೇಕು ಹಿಂಬದಿ. ಆಮೇಲೆ ಎರಚ್ತೀನಿ ಅಂತ ಹೇಳಿದಾಗ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ನೀರಿರಬೇಕು ಜಮೀನಿನಲ್ಲಿ, ಯಾಕಂದರೆ ಅದು ನಿಮಗೆ ಹರಳಿನ ರೂಪದಲ್ಲಿ ಸಿಕ್ಕೋದ್ರಿಂದ ಕರಗಬೇಕು, ಅದು ಕರಗಬೇಕು ಅಂದರೆ ನೀರಿರಬೇಕು. ಸೊ ಅದೇನಾಗುತ್ತೆ, ಈ ರೀತಿ ಮಾಡೋದ್ರಿಂದ ನಿಮಗೆ 15-20 ದಿನದ ತನಕ ಕಳೆಗಳು ಹತೋಟಿ ಆಗ್ತದೆ. ಸೊ ಕಳೆಗಳು ಇದನ್ನು ನಾವು ಈ ಸಲ ನೀವು ಕೇಳಿದಾಗೆ ಸರ್ ಇದನ್ನು ಕೂಡ ನಾವು ಡೆಮೋ ಮಾಡಿ ತೋರಿಸ್ತಾ ಇದ್ದೀವಿ ಈ ಸಲ ನಮ್ಮ ಕೃಷಿ ಮೇಳದಲ್ಲಿ. ಇದನ್ನು ಡೆಮಾನ್ಸ್ಟ್ರೇಷನ್ ಇರುತ್ತೆ, ರೈತ ಬಂದರು ಅವ್ರ ಕಣ್ಣಾರೆ ಅದರದ್ದು ಸಫಲತೆಯನ್ನ ನೋಡ್ಬೋದು. ಸೊ ಈ ಕಳೆನಾಶಕನ ಬಳಸ್ತು ಅಂದರೆ ಅವರು ಒಂದು ಲೇಬರ್ ಅಂದರೆ ಒಂದು ಸಲ ನಾವು ಏನು 10-15 ಕೆಲವೊಂದು ಸಲ ತುಂಬ ಕಳೆ ಜಾಸ್ತಿ ಇದೆ ನಾವು ಪಟ ಹೊಡೆದಿಲ್ಲ ಅಂದರೆ 20 ತನಕನೂ ಹೋಗ್ತದೆ ಕಳೆ ಕೀಳಿಸೋದಕ್ಕೆ. ಆ 20 ಕಳೆಯಲ್ಲಿ ಒಂದು 15 ಕಳೆ ಕೀಳುವಂತಹ ಕೂಲಿ ಆಳುಗಳನ್ನ ನಾವು ಹತೋಟಿ ಮೀನ್ಸ್ ಕಂಟ್ರೋಲ್ ಮಾಡ್ಬೋದು. ಸೊ ನಿಮ್ಗೊಂದು 3-4,000 ತನಕ ಖರ್ಚು ಮಿಗುತ್ತೆ. ಸೊ ಇದ್ರ ಮೇಲೆ ಅವರು ಗಮನ ಕೊಡಬೇಕಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೀರು ಅಂತ ಬಂದಾಗ ಇಲ್ಲಿ ಎದ್ವತದ್ವಾ ನೀರು ಕೊಡಬಾರ್ದು. ಕೆಂಪು ಮಣ್ಣಾಯಿತು ಅಂದರೆ 7-10 ದಿನಕ್ಕೆ ಒಣಗಿಸಿ, ರಾಗಿಗೆ ಯಾವಾಗಲೂ ಅಷ್ಟೇ ಒಣಗಿಸಿ ಕೊಟ್ಟಷ್ಟು, ಒಣಗಿಸೋದಂದರೆ ಸಂಪೂರ್ಣ ಒಣಗಿಸೋದಲ್ಲ, ಡ್ರೈನೆಸ್ ನೋಡಬೇಕು, 7-8 ದಿನಕ್ಕೆ ಚೆನ್ನಾಗಿ ಒಣಗ್ತಾ ಇರುತ್ತೆ. ಆವಾಗ ಕೊಟ್ಟರೆ ಏನಾಗ್ತದೆ, ಇದು ಉತ್ತಮವಾದಂತಹ ತೆಂಡೆ ಬರುತ್ತೆ ಮತ್ತು ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಅದೇ ನಿಮ್ಮದು ಕಪ್ಪು ಮಣ್ಣಿದೆ ಅಂತ ಹೇಳಿದ್ರೆ 10-15 ದಿನಕ್ಕೆ ಒಂದ್ಸಲ ನೀರು ಕೊಟ್ಟರು ಸಾಕಾಗ್ತದೆ. ಈಗ ನಾನೇನು ನಿಮಗೆ ತಂತ್ರಜ್ಞಾನಗಳನ್ನ ಹೇಳಿದ್ದೀನಿ, ಇದಿಷ್ಟು ತಂತ್ರಜ್ಞಾನಗಳನ್ನ ನಾವು ಅಳವಡಿಸಿಕೊಂಡ್ರೆ ರಾಗಿನಲ್ಲಿ ಉತ್ತಮವಾದಂತಹ ಇಳುವರಿ ಪಡೆಯೋದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇರೋದಿಲ್ಲ. ಆಮೇಲೆ ಇನ್ನೊಂದು ಅಂಶ ನೆನ್ಪಿಟ್ಕೊಳ್ಳಿ, ಈಗ ನಾವೇನು ಮಾಡ್ಬೋದು ಅಂತೇಳಿದ್ರೆ ಅವರೇ ಬೆಳಿಬೋದು, ಅಂತರ ಬೆಳೆಯಾಗಿ ಅವರೇ ಬೆಳಿಬೋದು. ಸೊ 4 ರಾಗಿ ಹಾಕೋತೀನಿ ಅಂತೇಳಿದ್ರೆ 1 ಅವರೇ ಹಾಕ್ಕೊಂಡು ಬೆಳೆಯೋದ್ರಿಂದ ನಿಮಗೆ ಈ ಕಡೆ ಅವರೇನೂ ಸಿಗುತ್ತೆ, ಯಾಕಂದರೆ ನಮ್ಮಲ್ಲಿ ವರ್ಷ ಪೂರ್ತಿ ಬೆಳೆಯುವಂಥ ಅವರೇ ಇದ್ದಾವೆ ಸರ್, HA3 HA4 HA5 ಎಲ್ಲ ಇದ್ದಾವೆ. ಸೊ ಅವು ವರ್ಷ ಪೂರ್ತಿ ಬೆಳಿಬೋದು. ಸೊ ಅದರಿಂದ ಈ ರಾಗಿ ತಳಿಗಳು ಅದನ್ನು ನಾವು ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಮಣ್ಣಿನ ಆರೋಗ್ಯನು ಕಾಪಾಡ್ಕೋಬೋದು. ಈ ಕಡೆ ನಮಗೆ ರಾಗಿಗೆ ಏನು ಖರ್ಚು ಮಾಡಿರ್ತೀವೋ ಅದು ಅವರೇನಲ್ಲಿ ಬಂದುಬಿಡುತ್ತೆ. ಆದ್ದರಿಂದ ಈ ಅಂತರ ಬೆಳೆ ಪದ್ಧತಿಗಳನ್ನು ಅಳವಡಿಸಿಕೊಂಡು ಉತ್ತಮವಾದಂತಹ ಬೆಳೆಯನ್ನು ಬೆಳಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ರಾಗಿ ಬೇಸಾಯದಲ್ಲಿ ನೀರಾವರಿನಲ್ಲಿ ನಾಟಿ ಮಾಡ್ತಾರೆ, ಆದರೆ ನೀರಾವರಿನಲ್ಲಿ ಚಲಕೆ ಮಾಡೋರು ಇದ್ದಾರಾ? ಕೆಲವೊಬ್ಬರು ಮಾಡ್ತಾರೆ ಸರ್, ಚಲಕೆನೂ ಮಾಡ್ತಾರೆ ಕೆಲವೊಬ್ಬರು. ಈಗ ಇದು ಏನು ಸೀಡ್ರಿಲ್ಸ್ಗಳಿದ್ದಾವೆ, ಸೀಡ್ರಿಲ್ಸ್ಗಳ ಮೂಲಕನೂ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನು ಮುಖ್ಯವಾದ ಅಂಶ ಏನು ಅಂತೇಳಿ, ಸೂಕ್ತ ಸಮಯದಲ್ಲಿ ಕುಂಟೆ ಹೊಡಿಬೇಕು. ಯಾಕಂದರೆ ನಾವು ಸಾಕಷ್ಟು ಕಳೆನಾಶಕಗಳನ್ನು ಪ್ರಯತ್ನ ಪಟ್ಟಿದ್ದೀವಿ, ಅಂಥ ಸಫಲತೆ ಸಿಕ್ಕಿಲ್ಲ. ಈ ನಾಟಿ ಮಾಡೋಕ್ಕೂ ಕೂರಿಗೆ ಬಿತ್ತನೆಗೂ ಏನಾದರೂ ವ್ಯತ್ಯಾಸ ಇದೆಯಾ? ನಾಟಿ ಕೂರಿಗೆ ನಿಮ್ಗೆ ಹೇಳಿದ್ನಲ್ಲ ಎರಡು ತುಂಬ ಚೆನ್ನಾಗೇ ಬರ್ತದೆ, ಬಟ್ ಕೂರಿಗೆನಲ್ಲಿ ನಮಗೆ ಮೇಜರ್ ತಲೆನೋವಾಗಿ ಪರಿಣಿಸೋದು ಕಳೆಗಳು ಸರ್. ಕಳೆಗಳ ಕಂಟ್ರೋಲ್ ಮಾಡೋದಕ್ಕೆ ಅವ್ರಿಗೆ ಸರಿಯಾದ ಸಮಯದಲ್ಲಿ ನಮಗೆ ಕೂಲಿ ಆಳುಗಳು ಸಿಗ್ತಾರೆ, ನನಗೇನು ತೊಂದರೆ ಇಲ್ಲ, ನಮ್ಮ ಭೂಮಿನಲ್ಲಿ ಕಳೆ ಪ್ರಮಾಣ ಕಡಿಮೆ ಇದೆ ಅಂದರೆ ನೇರ ಬಿತ್ತನೆಗೆ ಹೋಗೋದ್ರಿಂದ ಏನೂ ತೊಂದರೆ ಇಲ್ಲ ಸರ್, ಉತ್ತಮವಾದಂತಹ ಬೆಳೆ ಬರ್ತದೆ. ನಾಟಿ ಮಾಡೋದಕ್ಕಿಂತ ಮುಂಚೆ ನೀರಾವರಿ ಅಂತಲೇ ಮೊದಲೇ ಹೇಳ್ಬಿಟ್ಟಿದ್ದೀವಿ, ಆದರೆ ಬರ ನಿರೋಧಕತೆ ಹೆಚ್ಚಿಸೋದಕ್ಕೆ ಸುಣ್ಣದ ತಿಳಿನೀರಿನಲ್ಲಿ ಆ ಥರ ಎಲ್ಲ ರಾಗಿಗೆ ಬೀಜೋಪಚಾರ ಮಾಡ್ತೀವಿ, ಇಲ್ಲಿಗೆ ಬೇಕಾಗಲ್ವಾ? ಇಲ್ಲಿಗೆ ಅವಶ್ಯಕತೆ ಬರೋದಿಲ್ಲ ಸರ್. ಅದು ನಾವೇನು ಮಾಡ್ತೀವಿ, ಸುಣ್ಣದ ಒಂದೇ ಅಲ್ಲ ಸರ್, ಜಿಂಕ್ ಸಲ್ಫೇಟ್ ಅಂತ ಹೇಳಿದ್ನಲ್ಲ, ಅದನ್ನು ಎಕರೆಗೆ 13 ಅಂದರೆ ಎಕರೆಗೆ ಅಂತ ಹೇಳಿದ್ರೆ ನಾವು 5 kg ಶಿಫಾರಸು ಮಾಡ್ತೀವಿ ನೇರ ಬಿತ್ತನೆಗೆ. ರೈತರಿಗೆ ಸಾಕಾಗಲ್ಲ ಅಂದಿದ್ದಕ್ಕೆ ಅದನ್ನು ಪರಿಷ್ಕರಿಸಿಕೊಂಡು ಇನ್ನೂ ಇದು ಮಾಡಿಲ್ಲ, 5-7 kg ಅಂತ ಹೇಳ್ತೀವಿ ಸರ್ ಇವಾಗ. ಅದನ್ನು ಮಾಡ್ತೀನಿ ಅಂತ ಹೇಳಿದ್ರೆ 13 ಸರ್, ಈ 5 kg ರಾಗಿ ಬೀಜಕ್ಕೆ 13 ನೀರಿನಲ್ಲಿ ಇದು ಮಾಡಿ ಲೇಪ ಮಾಡಿಸ್ತೀವಿ ಸರ್, ಇಲ್ಲ ಕರಗಿಸ್ಬಿಟ್ಟು ಅದರಲ್ಲಿ ನಾವು ನೆನೆಸಿ ನಂತರ ಒಣಗಿಸಿ ಬಿತ್ತನೆ ಮಾಡ್ಬೋದು. ಸುಣ್ಣದ ಕ್ಲೋರೈಡ್ನು ಬಳಸ್ಬೋದು. ಇಲ್ಲಿ ನಮಗೆ ಯಥೇಚ್ಛವಾಗಿ ನೀರು ಸಿಗ್ತಿರೋದ್ರಿಂದ ಉಪಚಾರ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ ಸರ್. ಯಾವುದಾದ್ರೂ ಜೀವಾಣುಗಳಿಂದಲೂ ಉಪಚಾರ ಮಾಡಬೇಕಾಗತ್ತೆ? ಆಗಲೇ ಹೇಳಿದ್ನಲ್ಲ ಸರ್, ತಮಗೆ ಇದರಲ್ಲಿ ಜೈವಿಕ ಗೊಬ್ಬರಗಳು ಅಂತಲೂ ಬರುತ್ತೆ, ಜೈವಿಕ ಪೀಡನಾಶಕಗಳು ಅಂತಲೂ ಬರ್ತದೆ. ಸೊ ಇದರಲ್ಲಿ ನಾವು ಕೆಲವೊಂದು ಸ್ಕ್ಲಿರೋಶಿಯಲ್ಸ್ ರೂಟ್ ರಾಟ್ ಅಂತ ಒಂದು ಬರುತ್ತೆ, ಬೇರೆ ಕೊಳೆ ರೋಗ ಬರುತ್ತೆ, ಬೆಂಕಿ ರೋಗ ಬರುತ್ತೆ, ಅವನ್ನ ಹತೋಟಿ ಮಾಡಬೇಕು ಅಂದರೆ ನಾವು ಟ್ರೈಕೋಡರ್ಮಾ ಸೂಡೋಮೊನಾಸ್ ಈ ಎರಡು ಅಂಶಗಳೇನಿದ್ದಾವೆ ಪೀಡನಾಶಕಗಳು ಅದನ್ನು ಬಳಸ್ಬೋದು. ಮತ್ತು ಸಾರಜನಕ ಸ್ಥಿರಿಸಿ ಕೊಡಿಸಿ ಒಂದು 25% ನಾವು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡ್ಬೋದು ಅಂದರೆ ಅಜೋಸ್ಪಿರಲಮ್ ಅಂತ ಬರುತ್ತೆ ಸರ್, ಅದು 150 ಎನಫ್ ಸರ್, 5 kg ಬೀಜಕ್ಕೆ ಬೀಜೋಪಚಾರ ಮಾಡಿ ಲೇಪ ಮಾಡಿ ಬಳಸ್ಬೋದು ಸರ್. ಅದನ್ನು ಕಳೆನಾಶಕಗಳನ್ನು ಬಳಕೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಅಂದರೆ ವಿಷದ ಪ್ರಮಾಣ ಜಾಸ್ತಿ ಆಗುತ್ತೆ, ಉಪಯುಕ್ತ ಜೀವಾಣುಗಳು ಕಡಿಮೆ ಆಗ್ತವೆ ಅಂತ ಬಹಳಷ್ಟು ಜನ ಕಳೆನಾಶಕಗಳನ್ನು ಬಳಸೋದಿಲ್ಲ. ಆದರೆ ವಿಜ್ಞಾನಿಗಳು ಏನು ಹೇಳ್ತೀರಿ ನೀವು, ನಾವು ಹೇಳಿದಷ್ಟು ಬಳಸಿ ಏನೂ ಆಗಲ್ಲ ಅಂತ? ಹೌದು ಸರ್, ಇವಾಗಲೂ ನಾವು ಹೇಳೋದು ಏನಕ್ಕೆ ಅಂದರೆ, ನಾವೀಗ ನೀವು ಹೇಳಿದ್ರಲ್ಲ ರಾಗಿನಲ್ಲೇ ನಾವು ನಮ್ಮ ಸ್ಟೂಡೆಂಟ್ಸಿಗೆ ಕೊಟ್ಟು ಮಾಡಿಸಿದ್ದೀವಿ, ಏನು ಮಾಡಿಸಿದ್ದೀವಿ ಅಂತ ಹೇಳಿದ್ರೆ, ನಾವು ಇವತ್ತು ಕಳೆನಾಶಕ ಬಿಡಿದ್ರೆ ಎಷ್ಟು ದಿನದ ತನಕ ಸಾಯ್ತವೆ, ಎಷ್ಟು ದಿನ ಆದಮೇಲೆ ತಿರುಗಾ ಅದು ನಮ್ಮ ಮಣ್ಣಲ್ಲಿ ಉತ್ಪತ್ತಿ ಆಗ್ತದೆ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿ ನೋಡಿದಾಗ, ನೀವು ಇವತ್ತು ಸಿಂಪರಣೆ ಮಾಡಿದ್ರೆ 10 ದಿನದ ತನಕ ಇರಲ್ಲ. 10 ದಿನ ಆದಮೇಲೆ ಏನಾಗ್ತದೆ, ಬೇರೆ ಬೆಳೆಯುತ್ತಲ್ಲ ಸರ್, ಬೇರು ಬೆಳೆದಂಗೆ ಅದರಿಂದ ರಸಗಳು ಬರ್ತದಲ್ಲ, ಆ ರಸದ ಇದಕ್ಕೇ ವಾಸನೆ ಮತ್ತು ಆ ರುಚಿಗೆ ಏನಾಗ್ತವೆ, ಸೂಕ್ಷ್ಮಜೀವಿಗಳು ಆಟೋಮ್ಯಾಟಿಕ್ಕಾಗಿ ಬರ್ತವೆ. ಆಟೋಮ್ಯಾಟಿಕ್ಕಾಗಿ ಬರಬೇಕು ಅಂದರೆ ನಿಮ್ಮ ಮಣ್ಣಲ್ಲಿ ಸಾವಯವ ಅಂಶ ಇರಬೇಕು ಸರ್. ಇವತ್ತು ಪ್ರಾಬ್ಲಮ್ ಏನು, ಮೇಜರಾಗಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕಳೆನಾಶಕ ಬಳಸೋದ್ರಿಂದ ಮಣ್ಣು ಹಾಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಜಾಸ್ತಿ ಬಳಸೋದ್ರಿಂದ ಆಗುತ್ತೆ ಯಾವ ರೀತಿ ಅಂತಲೂ ಹೇಳ್ತೀನಿ ಸರ್. ಈಗ ರೌಂಡ್ ಅಪ್ದು ಹೇಳ್ತಾ ಇದ್ವಲ್ಲ, ರೌಂಡ್ ಅಪ್ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಅದರದ್ದು ಫ್ಯಾಕ್ಟ್ ಹೇಳಬೇಕು ಅಂದರೆ, ಈ ಇವರು ನಮ್ಮ ಆಫ್ರಿಕಾ ಅಮೇರಿಕನ್ ಕಂಟ್ರೀಸ್ನವರು ಅವರೆಲ್ಲ ಬಳಸ್ತಾರೆ, ಆ ಕಾನ್ಸಂಟ್ರೇಷನ್ ನಾವು ಬಳಸೋದೇ ಇಲ್ಲ. ಅಲ್ಲಿದ್ದು ತುಂಬ ಕಾನ್ಸಂಟ್ರೇಷನ್ಸ್ ಬಳಸ್ತಾರೆ, ಮತ್ತು ಅವ್ರು ನೇರವಾಗಿ ನಾವು ಇದನ್ನು ಹೇಳ್ತೀವಿ ಹರ್ಬಿಸೈಡ್ ರೆಸಿಸ್ಟೆಂಟ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಮತ್ತು ಈಗ ಹೇಳ್ತೀವಲ್ಲ ಜಿ ಎಮ್ ಕ್ರಾಪ್ಸ್ ಅಂತ ಕರಿತೀವಲ್ಲ, ಆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಏನಿದ್ದಾವೆ ಅವರು ಡೈರೆಕ್ಟಾಗಿ ಹೊಡಿತಾರೆ, ಅದರದ್ದು ರೆಸಿಡ್ಯುಯಲ್ ಕ್ರಾಪಲ್ಲೂ ಉಳ್ಕೊತದೆ. ಬಟ್ ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ನಾವೇನು ರೌಂಡಪ್ ಅವೆಲ್ಲನ ನಾವು ಕ್ರಾಪ್ ಕೊಡಿರಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನು ಕಾಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನೀವು ಸಿಂಪರಣೆ ಮಾಡಿದಾಗ ಮಣ್ಣನ್ನು ಹಿಡಿದಿಟ್ಕೊಂಡಿರ್ತದೆ ಬೇರು ಗಿಡ, ಅದು ಮೇಲೆ ಹೊಡೆದದ್ದು ಬೇರು ತಂಕನ ಹಿಡಿಯೋದ್ರಿಂದ ಬೇರು ಒಣಗೋಗುತ್ತೆ, ಬೇರು ಒಣಗಿದಾಗ ಏನಾಗ್ತದೆ, ಸೂಕ್ಷ್ಮಜೀವಿಗಳಿಗೂ ಕೂಡ ಆಹಾರ ಸಿಕ್ಕಲ್ಲ. ಒಂದು ಪಾಯಿಂಟು, ಇದು ರೆಸಿಡಿಯಲ್ ಎಫೆಕ್ಟ್ ಜಾಸ್ತಿ ದಿನ ಇರಲ್ಲ ಸರ್, ಮಣ್ಣಲ್ಲಿ ಜಾಸ್ತಿ ದಿನ ಇರೋದಿಲ್ಲ. ಅದರಲ್ಲಿ ರೆಸಿಡಿಯಲ್ ನಾನ್ ರೆಸಿಡಿಯಲ್ ಅಂತ ಬರ್ತದೆ, ಕೆಲವೊಂದು ಪರಿಣಾಮ ನಿಮಗೆ 6 ತಿಂಗಳು 7 ತಿಂಗಳು 1 ವರ್ಷ ಆದರೂ ಇರ್ತವೆ ಅಂತ ನಾವು ಯಾವ ಈಗ ಶಿಫಾರಸು ಮಾಡ್ತಾ ಇಲ್ಲ. ಅಲ್ಲ ಡಾಕ್ಟ್ರೆ, ಈಗ ಸಾಲು ನಾಟಿ ಮಾಡಿ ಅಥವಾ ಸಾಲು ಬಿತ್ತನೆ ಮಾಡಿ ನೀವೇ ಹೊಸದಾಗಿ ಕಂಡುಹಿಡಿದಿರಲ್ಲ ಯಂತ್ರನ ಕಳೆ ತೆಗಿಯೋಕ್ಕೆ ಸಾಲು ಮಧ್ಯದಲ್ಲಿ, ಅದನ್ನೇ ಬಳಕೆ ಮಾಡ್ಕೊಂಡು ಮಾಡ್ಬೋದಲ್ಲ? ಅಲ್ಲ ಸರ್, ಮಾಡ್ಬೋದು, ತೊಂದರೆ ಇಲ್ಲ. ನಾ ಹೇಳ್ತಾ ಇರೋದೇನಂತ ಹೇಳಿದ್ರೆ, ಎಲ್ಲ ರೈತರು ಸಾಲು ಮಾಡ್ತಾ ಇಲ್ಲ, ನೋಡಿಬೇಕಾದ್ರೆ ಹೋಗ್ಬಿಟ್ಟು ಆಗ ಒಂದ್ ಹಂತ ಏನ್ ಕಳೆ ಬೆಳೆಯುತ್ತೆ ಅದು ಗೊಬ್ಬರನೇ ಆಗ್ಬಿಡುತ್ತೆ ಉಳುಮೆ ಮಾಡ್ಬಿಟ್ರೆ ಅಲ್ವೇ. ಅದಕ್ಕೇನೆ ಹೇಳ್ತಾ ಇರೋದು ಸರ್, ಸಾಲ್ ಮಾಡಿದ್ರೆ ತುಂಬಾ ಇದೆ ಅವ್ರು ಕಳೆನಾಶಕ. ಈಗ ನಾನು ಗೊತ್ತಿರೋಂಗೆ ರೈತರು ರಾಗಿನಲ್ಲಿ ಕಳೆನಾಶಕ ಜಾಸ್ತಿ ಬಳಸ್ತಾ ಇಲ್ಲ, ಜಾಸ್ತಿ ಬಳಸ್ತಾ ಇಲ್ಲ ಸರ್. ಬಟ್ ಯಾರು ಬಳಸಲ್ಲ ಅಂದ್ರೆ, ನೇರ ಬಿತ್ತನೆ ಮಾಡೋರು, ನೇರ ಬಿತ್ತನೆ ಮಾಡೋದವ್ರು ಬಳಸ್ತಾ ಇಲ್ಲ. ನಾವು ಕುಂಟೆ ಹೊಡಿತೀವಿ ಸರ್, ನಮ್ಮಲ್ಲಿ ಸಫಿಷಿಯಂಟ್ ನೋ ಇಶ್ಯೂ ಸರ್ ಅಂತ ಹೇಳ್ತಾರೆ ಸರ್. ಬಟ್ ಕೆಲವೊಬ್ರಿಗೆ ಏನು ಮಾಡ್ತಾರೆ, ನಾಟಿ ಅಂತ ಬಂದಾಗ ಕೂಲಿ ಆಳುಗಳು ಸಿಕ್ಕೋದೇ ಕಷ್ಟ ಇದೆ. ಸೊ ಅವ್ರೇನು ಮಾಡ್ತಾರೆ, ರ್ಯಾಂಡಮ್ ಪ್ಲಾಂಟಿಂಗ್ ಮಾಡ್ತಾರೆ, ಅಂದರೆ ಸಾಲುಗಳಿರಲ್ಲ. ಸೊ ಅಂಥ ಪರಿಸ್ಥಿತಿಗೆ ಸುಮಾರು ಜನ ಕಳೆನಾಶಕ ಬೇಕು ಅಂತ ಬರ್ತಾರೆ. ಬಿತ್ತನೆ ಬೀಜಕ್ಕೆ ಎಲ್ಲೋ ಬೇಕು ಡಾಕ್ಟ್ರೆ? ಸರ್, ಬಿತ್ತನೆ ಬೀಜಕ್ಕೆ ಎಲ್ಲೂ ಇಲ್ಲ, ವಿ ಸಿ ಫಾರ್ಮ್ಗೆ ಬರಬೇಕಾಗ್ತದೆ. ಹೊಸ ತಳಿ ಹೇಳಿದ್ರಲ್ಲ ನೀವು, KMR 316 ಸಿಗುತ್ತೆ ಸರ್, ಸದ್ಯಕ್ಕೆ ಲಭ್ಯತೆ ಇದೆ ಸರ್. ಓಕೆ, ತಗೊಂತಾ ಇದಾರೆ ರೈತರು. ಮಂಡ್ಯದಲ್ಲಿ ಬೇರೆ ಒಂದು ಕೇಂದ್ರ ಮಾಡಿದಿರಿ ನೀವು, ಬೀಜ ಮಾರಕ್ಕೆ ಬೀಜ ಬಸ್ ಸ್ಟ್ಯಾಂಡ್ ಪಕ್ಕ? ಅದು ಮಂಡ್ಯದಲ್ಲೇ ಇದೆ ಸರ್, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ರೈತ ಸಂಘದ ಬಿಲ್ಡಿಂಗ್ನೆಲ್ಲ ಇದೆ ಸರ್, ಅಲ್ಲಿ ಕೂಡ ಸಿಗುತ್ತೆ. ಬಟ್ ಆದರೂ ರೈತರು ಏನು ಪ್ರಿಫರ್ ಮಾಡ್ತಾರೆ, ಇಂಡ್ ಆಫ್ 7 ತುಂಬ ಪ್ರಿಫರ್ ಮಾಡ್ತಾರೆ. ಹೌದಾ, ಅದು ಸಿಗ್ತಿದ್ಯಾ? 8 of 7 ಇದೆ ಸರ್. ಅದು 7 9 ಇನ್ನೂ ಒಂದೆರಡು ಹೇಳಿದ್ರಲ್ಲ, ಅವು ಸಿಗುತ್ತಾ? KMR 301 ಇದೆ ಸರ್. ಈಗ ಮೂರೋವರ್ ಏನಂದ್ರೆ NSC ಇಂದಾನೆ ಕೊಡ್ತಾ ಇದಾರೆ ಸರ್, KSSC NSC ಇಂದ ಕೊಡ್ತಾ ಇದಾರೆ, ಅಲ್ಲೂ ಕೂಡ ಸಿಗಿದೆ ಸರ್, ಲಭ್ಯತೆ ಇದೆ. ಓಕೆ, ಬೀಜ ಕೊಡ್ತೀರಿ, ತಾಂತ್ರಿಕತೆ ಕೊಡ್ತೀರಿ, ಹೇಗೆ ಮಾಡೋದು ಹೇಳ್ಕೊಡ್ತೀರಿ, ಇನ್ನೇನು ಬೇಕು ರೈತರಿಗೆ ಅಲ್ವಾ? ಖುಷಿ ಸರ್. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕ ನಂಬರ್ ಕೊಡ್ತೀನಿ ಸರ್. ಕನ್ನಡದಲ್ಲಿ ಸೊ ರೈತ ಬಾಂಧವರೇ, ನಿಮ್ಗೇನೇ ತೊಂದರೆ ಇದ್ರೂ, ಅಂದರೆ ಬೆಳೆ ಬಗ್ಗೆ ತೊಂದರೆ ಇದ್ದರೆ ಯಾವುದೇ ರೀತಿ ಇದ್ರೂ ನೀವು ವಾಟ್ಸಪ್ ಮಾಡ್ಬೋದು, ಇಲ್ಲ ಕರೆ ಮಾಡ್ಬೋದು ಈ ನಂಬರ್ಗೆ. ನಾನು ನಂಬರ್ ತಿಳಿಸ್ಕೊಡ್ತೀನಿ, ಬರ್ಕೊಳ್ಳಿ ಎಲ್ಲರೂ. 8 8 6 7 4 4 7 3 8 4 ಮತ್ತೊಮ್ಮೆ ಹೇಳ್ತೀನಿ, 8 8 6 7 4 4 7 3 8 4 ಸೊ ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. ಆಯಿತು ಸರ್, 8 8 6 7 4 4 7 3 8 4 ಸೊ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ, ಇಲ್ಲಾಂದ್ರೆ ಏನಾರ ಬೆಳೆಗಳ ಬಗ್ಗೆ ನಿಮಗೆ ತೊಂದರೆ ಇತ್ತು ಅಂದರೆ ವಾಟ್ಸಪ್ ಮಾಡ್ಬೋದು. ಒಳ್ಳೆಯದು ಡಾಕ್ಟರ್ ಸುನೀಲ್ ಅವರೇ, ಇದುವರೆಗೂ ರಾಗಿ ಬೇಸಾಯ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೃಷಿಕರೆಲ್ಲ ಬನ್ನಿ, ಕೃಷಿ ದೇವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ, ಕೃಷಿ ಸಾಧಕರಾಗಲು ಹೊಸ ಬೆಳಕನ್ನು ತನ್ನಿ, ಕೃಷಿ ಸಾಧಕರಾಗಲು. ರಾಗಿಯಲ್ಲಿ ಸುಧಾರಿತ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎಂ ಸುನೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರಾಗಿ ಬೆಳೆಯಲ್ಲಿ ಬರುವ ಮುಖ್ಯ ರೋಗಗಳು ಮತ್ತು ಅವುಗಳ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಆರ್ ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ.